ಐವತ್ತೊಂಬತ್ತನೇ ಶ್ಲೋಕ ಪಾಠ. ಯಥಾ ಮಾಯಾ ಮಯಾತ್ ಬೀಜಾತ್ ಜಾಯತೆ ತನ್ನಯೋಂಕುರಃ ನಾಸೌ ನಿತ್ಯೋ ನ ಚೋಚ್ಛೇದೀ ತದ್ವತ್ ಧರ್ಮೇಷು ಯೋಜನಾ ನಾಜೇಷು ಸರ್ವಧರ್ಮೇಷು ಶಾಶ್ವತ ಶಾಶ್ವತಾಭಿಧಾ ಯತ್ರ ವರ್ಣಾನ ವರ್ತಂತೆ ವಿವೇಕಸ್ತತ್ರ ನೋಚ್ಯತೆ. ಯಥಾ ಸ್ವಪ್ನೆ ದ್ವಯಾಭಾಸಂ ಚಿತ್ತಂ ಚಲತಿ ಮಾಯಯಾ ತಥಾ ಜಾಗ್ರದ್ವಯಾಭಾಸಂ ಚಿತ್ತಂ ಚಲತಿ ಮಾಯಯಾ ಅದ್ವಯಂ ಚ ದ್ವಯಾಭಾಸಂ ಚಿತ್ತಂ ಸ್ವಪ್ನೇನ ಸಂಶಯಃ ಅದ್ವಯಂ ಚ ದ್ವಯಾಭಾಸಂ ತಥಾ ಜಾಗ್ರತ್ನ ಸಂಶಯಃ. ಪರಮಾರ್ಥತಃ ತು ಪಾರಮಾರ್ಥಿಕವಾಗಿ ಆದರೂ ಆತ್ಮನು ಮಾತ್ರ ಸತ್ಯ. ಇಂಥ ಆತ್ಮ ಅಜೇಷು, ಜನ್ಮರಹಿತನಾದ ಆತ್ಮ, ನಿತ್ಯ ಏಕರಸ ಜ್ಞಪ್ತಿ ಮಾತ್ರ, ಎಡಬಿಡದೆ ಅರಿವಿನ ಗಟ್ಟಿ, ಒಂದೇ ರೂಪ ಅವನದು. ನಿತ್ಯ ಏಕರಸ, ಏನದು ಅವನ ರೂಪ ಅಂದರೆ ಅರಿವೇ ಅವನ ರೂಪ. ಇಂತಹ ಅರಿವಿನ ಇರುವಿಕೆ ಸತ್ತಾಕೇಶು, ಸತ್ತಾಕೇಶು ಅಂದರೆ ಇರುವಿಕೆ, ಬದಲಾಗುವ ಎಲ್ಲ ಧರ್ಮಗಳಲ್ಲಿ, ವಿಕಾರಗೊಳ್ಳುವ ಎಲ್ಲ ಧರ್ಮಗಳಲ್ಲಿ, ಅನಾತ್ಮವಾದ ಎಲ್ಲ ಧರ್ಮಗಳಲ್ಲಿ ಇದು ಆತ್ಮ ಶಾಶ್ವತ, ಸಾರಿ, ಇದು ಆತ್ಮ ಮಾತ್ರ ಇದ್ದದ್ದು ಸತ್ಯ. ಸರ್ವಧರ್ಮಗಳು ಬದಲಾಗ್ತವೆ. ಇಂತಹ ಈ ಆತ್ಮನಲ್ಲಿ ಶಾಶ್ವತ ಅಶಾಶ್ವತ ಇತಿವ ನ, ಶಾಶ್ವತ ಆತ್ಮ ಅಶಾಶ್ವತ ಆತ್ಮ, ನಿತ್ಯ ಆತ್ಮ ಅನಿತ್ಯ ಆತ್ಮ, ಕ್ಷಣಿಕ ಆತ್ಮ, ಭೇದಗಳು ಇಲ್ಲ, ಯಾವ ಭೇದಗಳು ಇಲ್ಲ. ಅಭಿಧಾನಂ ನ ಪ್ರವರ್ತತೆ, ಹಾಗೆ ನಾವು ಯಾವ ವಿಶೇಷಣವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಯತ್ರ ಯೇಷು ವರ್ಣಂತೆ ಐಹಿ ಅರ್ಥಾಃ ತೇ ವರ್ಣಾಃ. ಇಲ್ಲಿ ವರ್ಣ ಅನ್ನೋ ಶಬ್ದ ಒಂದು ಶ್ಲೋಕದೊಳಗೆ, ವರ್ಣ ಕನ್ನಡದಲ್ಲಿ ಈ ಶಬ್ದನ ಪ್ರಯೋಗ ಮಾಡಿದ್ದಾರೆ, ವರ್ಣಾಕ್ಷರಗಳು, ಹೌದಲ್ಲ, ವರ್ಣಾಕ್ಷರಗಳು, ಎಲ್ಲ ಸ್ವರಗಳು ವರ್ಣಾಕ್ಷರಗಳ ಅಥವಾ ವ್ಯಂಜನಗಳು ವರ್ಣಾಕ್ಷರಗಳು, ಎಲ್ಲ ವರ್ಣ, ವರ್ಣಮಾಲಾ ಅಂತೇಳಿ ಒಂದು ಅಂಕಲ್ಪಿ ಪುಸ್ತಕ ಬರ್ತಿತ್ತು, ವರ್ಣಮಾಲಾ ಎಲ್ಲ ಇರ್ತಿತ್ತು. ಹಾಂ, ಒಂದು ಎರಡು ಮೂರು ನಾಲ್ಕು ಕೂಡ ಅದರ ಒಂದು ಭಾಗದವರು, ಅದು ಕೂಡ ಇರ್ತಿತ್ತು. ವ್ಯಂಜನಗಳು ಕಕ್ಕಾನ್ ಬಳ್ಳಿ ಎಲ್ಲ ಇರ್ತಿತ್ತು, ಎಲ್ಲ ಸೇರಿ ವರ್ಣ. ಅವು ವರ್ಣಗಳ ಶಬ್ದಕ್ಕೆ ಅವಕಾಶ ಮಾಡಿಕೊಡ್ತವೆ, ಶಬ್ದಗಳು ವಾಕ್ಯಗಳಿಗೆ ಅವಕಾಶ ಮಾಡಿಕೊಡ್ತವೆ, ವಾಕ್ಯಗಳು ವೇದಗಳಿಗೆ ಅವಕಾಶ ಮಾಡಿಕೊಡ್ತವೆ, ವೇದಗಳು ಬ್ರಹ್ಮನಿಗೆ ಅವಕಾಶ ಮಾಡಿಕೊಡ್ತವೆ. ವಾ ವಾ ವಾ, ಕ್ಯಾ ಬಾತ್ ಹೇ ಗುರು. ಯೇಷು ವರ್ಣೆಯಂತೆ, ಎಲ್ಲಿ ಶಬ್ದಗಳನ್ನು ಪ್ರಯೋಗಿಸಕ್ಕೆ ಸಾಧ್ಯವೋ ಐಹಿ ಅರ್ಥಾಃ ತೇ ವರ್ಣಾಃ ಶಬ್ದಃ, ಅವು ಅರ್ಥವನ್ನು ಕೂಡ ತಿಳಿಸುತ್ತವೆಯೋ ಆವಾಗ ಅದಕ್ಕೆ ನಾವೇನು ಕರಿತೀವಿ, ವರ್ಣಾಃ ಶಬ್ದಾಃ ಅಂತ ಕರಿತೀವಿ, ಹೌದಾ? ಅದೇ ಒಂದೊಳ್ಳೆ ಉಪಯೋಗ ಬರಲಿಲ್ಲ ಅಂತಂದರೆ ಹಾಕ್ಕೊಂಡ್ರೆ ಯಾವ ಉಪಯೋಗ ಬರೋದಿಲ್ಲ. ನ ವರ್ತಂತೆ, ಆವಾಗ ಆತ್ಮನಿಗೆ ನಾವು ಯಾವ ವಿಶೇಷಣ ಕೊಡಲಿಕ್ಕೂ ಆಗುವುದಿಲ್ಲ. ಅಭಿಧಾತುಂ ಪ್ರಕಾಶಯಿತು ನ ಪ್ರವರ್ತಂತೆ ಇತ್ಯರ್ಥ. ಅಲ್ಲಿಯೇ ನಾವು ಯಾವುದೇ ಪ್ರಕಾರವಾದ ವಿಶೇಷಣವನ್ನು, ವರ್ಣನೆಯನ್ನು, ಶಬ್ದಗಳನ್ನು ಜೋಡಿಸಲಿಕ್ಕೆ ಬರೋದಿಲ್ಲ. ಇದಂ ಏವಂ ಇತಿ ವಿವೇಕ ವಿವಿಕ್ತತಾ ತತ್ರ ನಿತ್ಯ ಅನಿತ್ಯ ಇತಿ ನ ಉಚ್ಯತೆ. ಈ ಪ್ರಕಾರವಾಗಿ ಇದು ಹೀಗೆ, ಇದು ಹಾಗೆ, ಇದು ನಿತ್ಯ, ಇದು ಅನಿತ್ಯ ಎಂದು ಅಲ್ಲಿ ವಿವೇಕದಿಂದ ಬಿಡಿಸಿ ಹೇಳುವಂಥ ಸಾಧ್ಯತೆ ಏನೂ ಇಲ್ಲ. ಯಾಕಂದರೆ ಅದು ನಿತ್ಯ ಏಕರಸ, ಅದರೊಳಗೆ ಮತ್ತೆ ನಿತ್ಯ ಅನಿತ್ಯ ಹೆಂಗೆ ಹುಡುಕೋದು? ಅದರ ಶಾಶ್ವತ ಅಶಾಶ್ವತ ಹೇಗೆ ಹುಡುಕೋದು? ಅದ ಕಾರಣನೇ ತೈತ್ತಿರ ಉಪನಿಷತ್ ಹೇಳ್ತದೆ, ಯಥೋ ವಾಚೋ ನಿವರ್ತಂತೆ ಇತಿ ಶ್ರುತೇ, ಯತಃ ವಾಚ ನಿವರ್ತಂತೆ. ಗೊತ್ತಲ್ಲ, ಸೊ ಎಲ್ಲಿ ಶಬ್ದಗಳು ನಿಲುಕದೆ ಮರಳಿ ಬರುತ್ತವೆಯೋ ಆ ಪರಬ್ರಹ್ಮ ತತ್ವ, ಆ ಪಾರಮಾರ್ಥಿಕ ತತ್ವ ಅದೇ ಆತ್ಮ. ಇದು ಇಲ್ಲಿಗೆ ಆಗಿರೋ ವಿಷಯ. ಯಥಾ ಯಾವ ಪ್ರಕಾರ ಸ್ವಪ್ನೆ, ಸ್ವಪ್ನದಲ್ಲಿ ಸ್ವಪ್ನದ ಕ್ಷೇತ್ರವನ್ನು, ಸ್ವಪ್ನದ ಅನುಭವವನ್ನು, ಕನಸುಗಾರನನ್ನು, ಸ್ವಪ್ನಿ ಇವರೆಲ್ಲರನ್ನು ನಾವೀಗ ಲೆಕ್ಕಕ್ಕೆ ತಗೊಂಡು ನೋಡಬೇಕೀಗ. ದ್ವಯಾಭಾಸಂ, ಅಲ್ಲಿ ಅನೇಕ ಆಭಾಸಗಳನ್ನು ನಾವು ಕಾಣ್ತೀವಿ. ಅನೇಕ ದೃಶ್ಯಗಳನ್ನು, ಸ್ವಪ್ನ ದೃಶ್ಯಗಳನ್ನು ನಾವು ಕಾಣ್ತೀವಿ. ಕಾಣುವವನನ್ನು ಕಾಣ್ತೀವಿ. ದೃಶ್ಯಗಳನ್ನು ಕಾಣ್ತೀವಿ, ದೃಶ್ಯಗಳನ್ನು ನೋಡುವವನನ್ನು ನಾವು ಕಾಣ್ತೀವಿ. ಏನಿದು ಮೆಕ್ಯಾನಿಸಮು? ಮಾಯೆಯ ಚಿತ್ತಂ ಚಲತಿ. ಅಲ್ಲಿ ಮಾಯೆಯಿಂದಾಗಿ ಅಂತಃಕರಣವು ಚಲಿಸ್ತದೆ, ಅಂದರೆ ವೃತ್ತಿಗಳು ಚಲಿಸ್ತವೆ. ಅಂತಃಕರಣ ಅದೊಂದು ಕರಣ ಅಷ್ಟೇ, ಅದೊಂದು ಉಪಕರಣ. ವಾಸ್ತವಿಕವಾಗಿ ಅಂತಃಕರಣ ಎನ್ನುವ ಉಪಕರಣದಲ್ಲಿ ವೃತ್ತಿಗಳ ಪ್ರವಾಹ ಚಲಿಸ್ತಾ ಇರ್ತದೆ. ಸೊ ಹೇಗೆ ಜಾಗೃತದಲ್ಲಿ ಚಿತ್ತವು ಚಲಿಸ್ತದೋ ಹಾಗೆ ಅಂತಃಕರಣ ಸ್ವಪ್ನದಲ್ಲಿಯೂ ಕೂಡ ವೃತ್ತಿಗಳ ಚಲನೆ ಇರುತ್ತದೆ. ಆ ವೃತ್ತಿಗಳ ಚಲನೆಯನ್ನೇ ನಾವು ಕನಸು ಅಂಥೇಳಿ ಅಲ್ಲಿ ತಗೊಳ್ತೀವಿ. ಅದು ಮಾಯೆಯ, ಯಾಕೆ ಮಾಯಾ ಶಬ್ದ ಹಾಕಿದ್ರಲ್ಲಿ, ಅಲ್ಲಿ ಮಾಯಾ ಶಬ್ದ ಯಾಕೆ ಹಾಕಿದರು? ವಾಸ್ತವಿಕವಾಗಿ ಈಗೆಲ್ಲ ಸಾಕಷ್ಟು ಅಭ್ಯಾಸ ಮಾಡಿದ್ದೀವಿ, ಮಾಂಡಿಕ್ಯದೊಳಗೆ ಕಾರ್ಯಕ್ರಮದೊಳಗೆ ಸಾಕಷ್ಟು ಅಭ್ಯಾಸ ಮಾಡಿದ್ದೀವಿ. ವಾಸ್ತವಿಕವಾಗಿ ಅದು ಯಾವುದೂ ಇಲ್ಲವೇ ಇಲ್ಲ, ಅಲ್ಲಿ ಯಾವುದೂ ಇಲ್ಲ. ಇದ್ದ ಹಾಗೆ ಭಾಸವಾಗ್ತದೆ ಅಷ್ಟೇ ವಿನಃ ಅಲ್ಲಿ ಯಾವುದೂ ಇಲ್ಲ. ಯಾವ ಪಾತ್ರೆಗಳು ಇಲ್ಲ, ಯಾವ ನೀರು ಇಲ್ಲ, ಯಾವ ಬಂಧುಗಳು ಇಲ್ಲ, ಅವರೆಲ್ಲ ಅಲ್ಲಿಲ್ಲ. ಅದಕ್ಕೊಂದು ಉದಾಹರಣೆ ಹಿಂದೆ ಕೊಟ್ಟಿದ್ರು, ಆನೆ ಎಚ್ಚರದಲ್ಲಿ ಇಷ್ಟು ದೊಡ್ಡ ವಸ್ತು ಆನೆ, ಆ ಮನಸ್ಸು ಇಷ್ಟು ಸಣ್ಣದು, ಆ ಚಿಕ್ಕದಾದ ಆ ಮನಸ್ಸಿನಲ್ಲಿ ಆ ದೊಡ್ಡ ಆನೆ ಹೇಗೆ ತಾನೇ ಇರಲಿಕ್ಕೆ ಸಾಧ್ಯ ಅಂತ ಒಂದು ಉದಾಹರಣೆ ಕೊಟ್ಟಿದ್ರು. ಇದೇ ಅಂತ ಅಂದದ್ದಾದರೆ ಅದನ್ನೇ ಮಾಯಾ ಅಂತ ಕರೆಯೋದು. ಸೊ ಕನಸು ಇದು ಮಾಯಾ, ಹೌದು. ಚಿತ್ತಂ ಚಲತಿ ಮಾಯೆಯ, ಹೇಗೋ ಹಾಗೆಯೇ ಜಾಗೃತ ಬನ್ನಿ. ಜಾಗೃತದಲ್ಲಿಯೂ ಕೂಡ ಯಾವುದು ಇಲ್ಲವೇ ಇಲ್ಲ, ಮಲಗುಂದ ಕೂಡ ಇಲ್ಲ. ಇಲ್ಲ ರೀ, ಇದೇ ಸತ್ಯ. ನಾವು ಅಂದುಕೊಂಡ ಮಲಗುಂದ ಇಲ್ಲ, ಆತ್ಮ ಇಲ್ಲ ಅಂತ ಹೇಳಿಲ್ಲ. ಇರೋದೇನು? ಎಲ್ಲೆಲ್ಲಿಯೂ ಇರೋದು ಆತ್ಮನೇ, ಇದು ಸತ್ಯ. ಇಲ್ಲೆಲ್ಲಿ ಇರೋದು ಆತ್ಮನೇ ಅಂದರೆ ಆತ್ಮನೇ ಅಂತ ಕಾಣ್ತಾ ಇಲ್ಲಲ್ಲ. ಓ, ಎಲ್ ಕೆ ಜಿ ಯು ಕೆ ಜಿ ಪ್ರಶ್ನೆ ಕೇಳಬೇಡಪ್ಪ. ಕಾಣೋದು ಹೆಂಗೆ ಆತ್ಮ ಆಗ್ತದೆ? ಶಬ್ದಸ್ಪರ್ಶಾದಿಗಳೇ ಇಲ್ಲದೆ ಇದ್ದಂತಹ ಆತ್ಮ ಯಥಾ ಸ್ವಪ್ನೆ ತಥಾ ಜಾಗೃತ. ಸ್ವಪ್ನೆ ಕಿಂ? ದ್ವಯಾಭಾಸಂ. ಜಾಗೃತ ಕಿಂ? ದ್ವಯಾಭಾಸಂ. ಸ್ವಪ್ನದಲ್ಲಿ 200-300 ಅನೇಕ ಭೇದಗಳು ಕಾಣ್ತಾವಲ್ವೋ, ಎಲ್ಲವೂ ಚಿತ್ತದ ಚಲನೆಯೇ, ಅಂತಃಕರಣದ ವೃತ್ತಿಗಳ ಚಲನೆಯೇ. ಚಿತ್ತದ ಚಲನೆ ಅಂದರೆ ಅಂತಃಕರಣದ ಚಲನೆ ಅಲ್ಲ, ಅಂತಃಕರಣದಲ್ಲಿಯ ವೃತ್ತಿಗಳ ಚಲನೆ. ಮತ್ತು ಜಾಗೃತದಲ್ಲಿಯೂ ಭೇದಗಳು ಕಾಣ್ತಾವಲ್ಲವೋ. ಹಾಂ, ಇನ್ನೊಬ್ಬನಂದ, ಸ್ವಪ್ನದಲ್ಲಿ ಫಿಲ್ಮ್ ಕಂಡಂಗೆ ಕಾಣ್ತದೆ, ಜಾಗೃತದಲ್ಲಿ ಹಾಗಿಲ್ಲಲ್ಲ. ಆದ್ರೆ ಜಾಗೃತ ಶಾಶ್ವತ, ಸ್ವಪ್ನ ಕ್ಷಣಿಕ. ಇಲ್ಲಪ್ಪ, ದೀರ್ಘವಾದ ಫಿಲ್ಮ್ ಆದೀತು, ಆದರೆ ಸ್ವಪ್ನಕ್ಕೂ ಜಾಗೃತಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಜಾಗೃತದಲ್ಲಿ ಸ್ವಲ್ಪ ದೀರ್ಘಕಾಲ ಕಂಪೇರ್ ಟು ಸ್ವಪ್ನ, ಜಾಗೃತದಲ್ಲಿ ಸ್ವಲ್ಪ ದೀರ್ಘಕಾಲ ಅಷ್ಟೇ ವಿನಃ ಎರಡೂ ಒಂದೇ. ದ್ವಯಾಭಾಸಂ ಚಿತ್ತಂ ಚಲತಿ ಮಾಯೆಯ. ಜಾಗೃತದಲ್ಲಿಯೂ ಕೂಡ ದ್ವಯಾಭಾಸ ಇದೆ. ಇಷ್ಟೆಲ್ಲ ಆಭಾಸಗಳು ಇದ್ದಾಗ್ಯೂ ಕೂಡ ಅಲ್ಲಿರುವಂತಹ ಚಿತ್ತ ಅದು ದ್ವಯ ಆಗಿದೆಯೋ? ಅಂತಕ್ಕನ ಅದು ದ್ವಯ ಆಗಿದೆಯೋ? ವೃತ್ತಿಗಳು ಅನೇಕವಾಗಿರ್ಬೋದು, ವೃತ್ತಿಗಳು ಅನೇಕ ವೃತ್ತಿಗಳು ಬಂದು ಹೋಗಿರ್ಬೋದು. 200-300 ಆಗಿ ಭೇದಗಳಾಗಿ ತೋರಿರ್ಬೋದು, ಆದರೆ ಚಿತ್ತ ಹೇಗಿದೆಯೋ ಹಾಗೇ ಇದೆ. ಅದ್ವಯಂ ಚ ದ್ವಯಾಭಾಸಂ ಚಿತ್ತಂ. ತಾನು ತಾನು ಮಾತ್ರವಾಗಿದ್ದಂತಹ ಅಂತಃಕರಣವು ದ್ವಯಾಭಾಸಂ ಅನೇಕವಾದಂತೆ ತೋರಿದೆ, ಅನೇಕವಾದಂತೆ ತೋರಿದೆ. ಮತ್ತು ಸ್ವಪ್ನಕ್ಕೆ ಬಂದರೀಗ ಚಿತ್ತಂ ಸ್ವಪ್ನೆ ನ ಸಂಶಯ. ಚಿತ್ತಂ ಅದ್ವಯಂ ಚಿತ್ತಂ ದ್ವಯಾಭಾಸಂ. ಅದ್ವಯಂ ಚಿತ್ತಂ ದ್ವಯಾಭಾಸಂ. 200-300 ಇಲ್ಲದೇ ಇದ್ದಂತಹ ಚಿತ್ತವು ಅನೇಕವಾದಂತೆ ಆಭಾಸವಾಗಿದೆ. ಆವಾಗ ನೀವು ಅದಕ್ಕೇಂತರಿ ಸ್ವಪ್ನ ಅಂತ ಕರಿತೀರಿ. ಸ್ವಪ್ನೇ ನ ಸಂಶಯ, ಅದು ನಮಗೆ ಸಂಶಯ ಇಲ್ಲ, ಎಲ್ಲರಿಗೂ ಗೊತ್ತಿರುವಂಥ ವಿಷಯವೇ ಇದು. ಏನು ಅದು? ಅನೇಕವಾಗಿ ತೋರಿದೆ ಅಷ್ಟೇ. ಹೇಗೋ ಹಾಗೆಯೇ. ಮತ್ತೆ ಬರೋಣ, ಈಗ ಇಲ್ಲಿ ಬರೋಣ, ಜಾಗೃತ ಬರೋಣ. ಅದ್ವಯಂಚ ದ್ವಯಾವಾಸಂ ತಥಾ ಜಾಗೃತ ನ ಸಂಶಯ. ಜಾಗೃತದಲ್ಲಿಯೂ ಕೂಡ ಅದೇ ಪ್ರಕಾರವಾಗಿ ದ್ವಯಾಭಾಸಂ, ಅನೇಕವಾಗಿ, ಅನೇಕ ಬಹುವಾಗಿ, ಅನೇಕವಾಗಿ ಆದಂತೆ ತೋರುತ್ತದಷ್ಟೇ. ಅಲ್ಲಿ ಕೂಡ ಚಿತ್ತ ಏನೂ ಆಗಿಲ್ಲ, ಹೇಗಿದೆಯೋ ಹಾಗೇ ಇದೆ, ಸ್ವಪ್ನದಲ್ಲಿಯೂ ಹಾಗೇ ಇದೆ. ಆದ್ದರಿಂದ ಸ್ವಪ್ನ ಮತ್ತು ಜಾಗೃತ ಇವೆರಡು ಬೇರೆ ಬೇರೆ ಅನ್ನೋದು ಇದು ನಮ್ಮ ಅಜ್ಞಾನ, ಇದು ಅಜ್ಞಾನ. ಜಾಗೃತ ಇದು ಕೂಡ ಒಂದು ಸ್ವಪ್ನವೇ, ಸ್ವಪ್ನ ಇದು ಒಂದು ಮಾಯ. ಹೇಗೋ ಜಾಗೃತವು ಕೂಡ ಒಂದು ಮಾಯ. ಸೊ ಮಾಯಿಕವಾದ ಸ್ವಪ್ನವು ಹೇಗೋ ಹಾಗೆಯೇ ಇದು ಕೂಡ ಜಾಗೃತವು ಮಾಯಿಕ. ಆಭಾಸವಾದಂತಹ ಸ್ವಪ್ನ ಹೇಗೋ ಹಾಗೆ ಜಾಗೃತವು ಕೂಡ ಆಭಾಸ. ಆರೋಪಿತವಾದ ಸ್ವಪ್ನ ಹೇಗೋ ಹಾಗೆ ಜಾಗೃತಿ ಕೂಡ ಆರೋಪಿತ. ಯಾವುದರಲ್ಲಿ ಭಿನ್ನವಾಗಿದೆ ತೋರಿಸಿ. ಸ್ವಪ್ನಕ್ಕಿಂತ ಜಾಗೃತವು ಯಾವ ರೀತಿಯಲ್ಲಿ ಭಿನ್ನವಾಗಿದೆ? ಸ್ವಪ್ನದ ಯಾವ ವಸ್ತು ಪದಾರ್ಥವು ಜಾಗೃತಿಗೆ ಉಪಯೋಗ ಬರುವುದಿಲ್ಲ, ಜಾಗೃತದ ಯಾವ ವಸ್ತು ಪದಾರ್ಥವು ಕೂಡ ಸ್ವಪ್ನದಲ್ಲಿ ಉಪಯೋಗ ಬರುವುದಿಲ್ಲ. ಸ್ವಪ್ನದ ಕಾಲವೇ ಬೇರೆ, ಜಾಗೃತದ ಕಾಲವೇ ಬೇರೆ. ಸ್ವಪ್ನದ ದೇಶವೇ ಬೇರೆ, ಜಾಗೃತದ ದೇಶವೇ ಬೇರೆ. ನೀವು ಹೇಳಿ ಯಾವ ರೀತಿಯಾಗಿ ಅದು ಇದು ಭಿನ್ನ ಭಿನ್ನವಾಗಿದೆ? ಸ್ವಪ್ನದಲ್ಲಿ ಅಮೆರಿಕಕ್ಕೆ ಹೋಗಿ ಬಂದರೂ ಏನು, ಹುಬ್ಬಳ್ಳಿಗೆ ಹೋಗಿ ಬಂದರೂ ಏನು, ಹೇಳು ಯಾವ್ದು ಸತ್ಯ ಎರಡರೊಳಗೆ? ಅಲ್ಲಿ ತನಕ ಹೋಗಿದ್ವಲ್ರಿ ಅಮೇರಿಕ ತನಕ. ಹಾಗೆ ಇಲ್ಲಿ ಕೂಡ ಇದು ವಿವೇಕದಿಂದ ನೋಡಿದ್ದಾದರೆ ಇವು ಎರಡು ಇಲ್ಲೇ ಇಲ್ಲ. ಅಲ್ಲಿಯೂ ಕೂಡ ಚಿತ್ತದ ಚಂಚಲತೆ, ಇಲ್ಲಿಯೂ ಕೂಡ ಚಿತ್ತದ ಚಂಚಲತೆ, ವೃತ್ತಿಗಳ ಚಂಚಲತೆ. ಅಲ್ಲಿಯೂ ಕೂಡ ಅಂತಃಕರಣ, ಇಲ್ಲಿಯೂ ಕೂಡ ಅಂತಃಕರಣ. ಆ ಅಂತಃಕರಣದಲ್ಲಿಯೂ ಯಾವ ಬದಲಾವಣೆ ನಾವು ಗುರುತಿಸೋದಿಲ್ಲ, ಈ ಅಂತಃಕರಣದಲ್ಲಿ ಯಾವ ಬದಲಾವಣೆ ಗುರುತಿಸೋದಿಲ್ಲ. ವೃತ್ತಿಗಳು ಅಲ್ಲಿಯೂ ಬದಲಾಗ್ತವೆ, ಇಲ್ಲಿಯೂ ಬದಲಾಗ್ತವೆ. ವೃತ್ತಿಗಳ ಚಲನೆ ಅಲ್ಲಿ ಎರಡು ಎರಡರಲ್ಲಿ ನೀವು ಎರಡು ಲೆಕ್ಕ ಹಾಕೊಂಡು ನೋಡಿ, ಎರಡು ಇಲ್ಲೇ ಇಲ್ಲ, ಒಂದೇ ಅದು. ಎರಡು ಇಲ್ಲವೇ ಇಲ್ಲ, ಒಂದೇ. ಗುಣಾತ್ಮಕವಾಗಿ ನಾವು ತುಲನೆ ಮಾಡಿದ್ದಾದರೆ ಎರಡೂ ಒಂದೇ. ಅಲ್ಲಿ ಹೇಗೆ ಸ್ವಪ್ನ ಲೋಕದಲ್ಲಿ ಇರ್ತೀವಿ, ಹಾಗೆ ನಾವು ಇಲ್ಲಿ ಜಾಗೃತ ಲೋಕದಲ್ಲಿದ್ದೇವೆ. ಏನದೇ ವ್ಯತ್ಯಾಸ? ನೀವು ಹಾಗೆ ವಿಚಾರ ಮಾಡಿ ನೋಡಿದ್ದಾದರೆ ಸಮಷ್ಟಿಯಲ್ಲಿ ಸೃಷ್ಟಿಕರ್ತನ ಕನಸು ಹೀಗೆ ಎಕ್ಸ್ಟೆಂಡ್ ಮಾಡ್ರಿ ಇದೇ ಲಾಜಿಕ್ಕನ್ನು. ಸೃಷ್ಟಿ ಅನ್ನೋದೇ ಒಂದು ಕನಸು, ಇದು ಮಾಯೆಯಿಂದ ಆರೋಪಿತವಾದ ಕನಸು. ಮಾಯೆ ಅರಿವಿಲ್ಲದೆ ಇದ್ದವರು ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತೇಳಿ ಭಗವಂತನ ಮೇಲೆ ಆರೋಪ ಹಾಕ್ತಾರೆ. ಬಡತನ ಯಾಕೆ ಮಾಡ್ದ, ದರಿದ್ರತನ ಯಾಕೆ ಮಾಡ್ದ, ಶ್ರೀಮಂತಿಗೆ ಯಾಕೆ ಮಾಡ್ದ, ಬೆಗ್ಗರ್ಸನ ಯಾಕೆ ಮಾಡ್ದ? ನಿನ್ನೆ ಪ್ರಶ್ನೆ ಬಂದಿದ್ದು ಇಲ್ಲ, ನಿನ್ನೆ ಏನೇನು ಪ್ರಶ್ನೆ ಬಂದಿದ್ದಲ್ಲ, ಅವಷ್ಟು ಪ್ರಶ್ನೆಗಳು ಸಾಮಾನ್ಯ ಪ್ರಶ್ನೆಗಳು. ಒಬ್ಬನೇ ವ್ಯಕ್ತಿ ಒಂದು ನೂರು ಮಂದಿಗೆ ಆ ಪ್ರಶ್ನೆ ಕೇಳ್ತಾನೆ, ನೂರು ಮಂದಿ ಉತ್ತರ ಪಡ್ಕೊಳ್ತಾನೆ, ನೂರ ಒಂದನೇ ಅವನು ಕಾಯ್ತಾನೆ ಇರ್ತಾನೆ. ಬರ್ತವೆ, ಕೇಳೋದಿಲ್ಲ ಅವ್ರು ಅಷ್ಟೇ, ಕೇಳೋದಿಲ್ಲ. ಎಲ್ಲರ ಮನಸ್ಸಿನಾಗ ಆ ಪ್ರಶ್ನೆಗಳು ಇದ್ದೇ ಇರ್ತಾವೆ ಸಾಮಾನ್ಯ. ಸೃಷ್ಟಿ ಯಾಕೆ ಮಾಡ್ದೆ, ಜಗತ್ತು ಯಾಕೆ ಮಾಡ್ದೆ, ಅದು ಮುಂದವೆಲ್ಲ ಜನರಲ್ ಏನು ವಿಶೇಷ, ಏನು ವಿಶೇಷ ಯಾವಾಗ ಬರ್ತಂದ್ರೆ ಅಲ್ಪ ಸ್ವಲ್ಪ ಅಧ್ಯಯನ ಮಾಡಿರ್ಬೇಕು. ಅಲ್ಪ ಸ್ವಲ್ಪ ಅಧ್ಯಯನ ಮಾಡಿದಾಗ ವಿಶೇಷ ಪ್ರಶ್ನೆ ಶುರು ಆಗ್ತದೆ, ವಿಶಿಷ್ಟವಾದ ಪ್ರಶ್ನೆ ಶುರು ಆಗ್ತದೆ. ನಾವು ಪಿ ಎಚ್ ಡಿ ಬ್ರಹ್ಮಸೂತ್ರಕ್ಕೆ ಬಂದಾಗ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಸಾಕಷ್ಟು ತರ್ಕ ಬರ್ತದೆ ಎಲ್ಲ. ಜಾಗೃತ ಮತ್ತು ಸ್ವಪ್ನಗಳಲ್ಲಿ ನಾವು ಯಾವ ವ್ಯತ್ಯಾಸವನ್ನು ಕಾಣೋದಿಲ್ಲ ಅನ್ನುವಂಥದ್ದು ಈ ಎರಡು ಶ್ಲೋಕಗಳಿರುವ ತಾತ್ಪರ್ಯ. ಭಾಷ್ಯ 314. ಯತ್ ಪುನಃ ವಾಗ್ಗೋಚರತ್ವಂ ಪರಮಾರ್ಥತಃ ಅದ್ವಯಸ್ಯ ವಿಜ್ಞಾನ ಮಾತ್ರಸ್ಯ ತತ್ ಮನಸಃ ಸ್ಪಂದನ ಮಾತ್ರಂ ನ ಪರಮಾರ್ಥತಃ ಇತಿ. ವಿಚಾರ ಮಾಡಿ ನೋಡೋಣಂತ ಸ್ವಲ್ಪ. ವಾಗ್ಗೋಚರತ್ವಂ ಪರಮಾರ್ಥತಃ, ಯಾವುದು ಚೈತನ್ಯ ಮಾತ್ರವಾಗಿದೆಯೋ, ವಿಜ್ಞಾನ ಮಾತ್ರಸ್ಯ ಚೈತನ್ಯ ಮಾತ್ರವಾಗಿರುವುದು ಅದು ನಮಗೆ ಅನ್ನಿಸ್ತದೆ. ಈಗ ನಾವು ಕೂತ್ಕೊಂಡೇವಲ್ಲ, ಈಗ ನಾವು ಕೂತ್ಕೊಂಡು ಕೇಳ್ತಾ ಇದ್ದೀವಿ. ಯಾರು ಯಾವ ವಿಷಯವಾಗಿ ಕೇಳ್ತಾ ಇದ್ದೀವಿ? ಆತ್ಮವಿಚಾರ ಕೇಳ್ತೇವೆ. ಹಾಗಾದ್ರೆ ಆತ್ಮವಿಚಾರ ಶಬ್ದಕ್ಕೆ ಗೋಚರ ಆಯ್ತಲ್ಲ, ದಟ್ ಈಸ್ ದಿ ಇಚ್ಛೆ. ಆ ಶ್ಲೋಕದಲ್ಲಿ ಅಡಗಿರುವಂತಹ ವಿವಕ್ಷ ಏನು ಅಂದರೆ, ಈಗ ನಾವು ಶ್ರವಣ ಮಾಡ್ತಾ ಇದ್ದೀವಿ, ಆಚಾರ್ಯರು ಶಬ್ದಗಳನ್ನು ಪ್ರಯೋಗಿಸ್ತಾ ಇದ್ದಾರೆ. ಯಾರ ವಿಚಾರ ಪ್ರಯೋಗಿಸ್ತಾ ಇದ್ದಾರೆ? ಆತ್ಮನ ವಿಚಾರವಾಗಿ. ವಾಗ್ಗೋಚರತ್ವ, ಆದ್ದರಿಂದ ಏನು ಸಿದ್ಧಾದಂಗೆ ಆಯಿತು? ಆತ್ಮ ವಾಕ್ಗೋಚರ, ಆತ್ಮನು ವಾಕಿಗೆ ನಿಲುಕುತ್ತಾನೆ ಅಂತಾಯಿತು. ಎಂತಹ ಆತ್ಮ? ಪರಮಾರ್ಥತಃ ಅದ್ವಯಸ್ಯ, ಪಾರಮಾರ್ಥಿಕವಾಗಿ ಯಾವುದು ದ್ವಯ ಆಭಾಸ ಇಲ್ಲದೇ ಇದ್ದಂತಹ ಏಕಮೇವವಾಗಿದೆಯೋ, ನಿತ್ಯ ಏಕರಸವಾಗಿದೆಯೋ, ಆ ಆತ್ಮನ ಬಗ್ಗೆ ಈಗ ವಾಕ್ ಶಬ್ದಗಳು ಕೇಳ್ತಾ ಇದ್ದೀವಿ, ಶಬ್ದಗಳನ್ನು ಮಾತಾಡ್ತಾ ಇದ್ದಾರೆ, ಉಪಯೋಗಿಸ್ತಾ ಇದ್ದಾರೆ. ಅಂದಮೇಲೆ ಏನಪ್ಪ ಇದು ನೀವು ಹೇಳ್ತೀರಾ ನೋಡಿದರೆ ಅವನು ಯಾವ ಶಬ್ದಗಳು ನಿಲ್ಕೋದಿಲ್ಲ ಅಂತ ಹೇಳ್ತೀರ, ಇನ್ನೊಂದು ಶಬ್ದಗಳು ನಿಲ್ಕ್ತಾ ಇವೆ. ಹಾಗಾದರೆ ತತ್ ಮನಸ್ಸಹ ಸ್ಪಂದನ ಮಾತ್ರ, ಅರ್ಥ ಆಯ್ತಾ? ಈಗ ಕೇಳೋದು ಹೇಳೋದು ಎಲ್ಲ ಮನಸ್ಸಿನ ಸ್ಪಂದನೆ. ಕೇಳೋದಿದೆಯಲ್ವೋ, ಶ್ರವಣ ಮಾಡೋದು ಏನದು? ಮನಸ್ಸಿನ ಸ್ಪಂದನೆ. ಆಚಾರ ಹೇಳ್ತಾ ಇದ್ದಾರಲ್ಲೋ ಏನದು? ಮನಸ್ಸಿನ ಸ್ಪಂದನೆ. ಅವು ಆತ್ಮನ ನೆನಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಮನಸ್ಸಿನ ಸ್ಪಂದನೆ ಅದು, ಮನಸ್ಸಿನೊಳಗೆ ಮಾತಾಡಿದಂತೆ ಶ್ರವಣ ಮಾಡಿದಂತೆ, ಮನಸ್ಸು ಮಾತಾಡಿದಂತೆ ಶ್ರವಣ ಮಾಡಿದಂತೆ. ಇದು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಂತೆ ಮುಂದುವರಿತದೆ. ಹಂಗೆ ಹಿಂಗೆ ಮುಂದುವರಿತದೆ. ಸ್ಪಂದಿಸ್ತಾನೇ ಇರ್ತದೆ. ಏನಪ್ಪ ವ್ಯತ್ಯಾಸ? ಅಲ್ಲಿ ಇಲ್ಲಿ ಎಲ್ಲೆಲ್ಲ ಸ್ಪಂದಿಸ್ತಾ ಇತ್ತು, ಈಗ ಆತ್ಮವಿಚಾರದಲ್ಲಿ ಸ್ಪಂದಿಸ್ತಾ ಇರ್ತದೆ. ಹಾಳರಟೆ ವ್ಯಾವಹಾರಿಕ ಮಾತುಕತೆಗಳು ಅಲ್ಲೆಲ್ಲ ಸ್ಪಂದಿಸ್ತಾ ಇತ್ತು, ಅದು ಸ್ಟಾಪ್ ಆಯ್ತು. ಈಗ ಈಗ ಸತ್ಸಂಗಗಳು ಸ್ಪಂದಿಸ್ತದೆ, ಸತ್ಸಂಗಗಳು ಸ್ಪಂದಿಸ್ತದೆ. ಹಾಗೆ ಸತ್ಸಂಗ ಅಂದ್ರೇನು? ಅದು ಕೂಡ ಮನಸ್ಸಿನ ಸ್ಪಂದನೆ. ನ ಪರಮಾರ್ಥತಃ ಇತಿ ಅಂದರೆ ಈ ವರ್ಣಗಳು, ಈ ವಾಕ್ಯಗಳು, ಈ ನುಡಿಗಳು, ಈ ಶಬ್ದಗಳು, ಈ ವಾಕ್ಯಗಳು ಯಾವೂ ಪಾರಮಾರ್ಥಿಕ ಸತ್ಯವನ್ನು ಹೊಂದಿಲ್ಲ. ಪಾರಮಾರ್ಥಿಕ ಸತ್ಯವನ್ನು ತೋರಿಸ್ತಾವಷ್ಟೇ ವಿನಃ ಇವು ಯಾವೂ ಪಾರಮಾರ್ಥಿಕ ಅಲ್ಲ. ಅದಕ್ಕೆ ಶಬ್ದ ಅಲ್ಲೇ ಕಳಚಿ ಬಿದ್ದುಬಿಡ್ತು. ನಾವು ಕಳಚಿ ಬಿಡ್ತು, ಯಾಕಪ್ಪ ಕಳಿಸ್ತು? ಪಾರಮಾರ್ಥಿಕ ಅಲ್ಲ. ಶಬ್ದಗಳು ತರಂಗಗಳಂತೆ ಹುಟ್ಟುತ್ತವೆ, ಇರ್ತವೆ, ಕಳಚುತ್ತವೆ. ಹಾಗಾದ್ರೆ ಶಬ್ದಗಳೆಲ್ಲ ಯಾರ ಸ್ಪಂದನೆ? ಮನಸ್ಸಿನ ಸ್ಪಂದನೆ. ಆತ್ಮನಿಗೆ ಸಂಬಂಧವೇ ಇಲ್ಲ, ಇವು ಯಾವೂ ಪಾರಮಾರ್ಥಿಕ ಸತ್ಯಗಳಲ್ಲ. ನೀವು ಓಂಕಾರ ಅಂತೇಳು, ಚೈತನ್ಯ ಅಂತೇಳು, ಅರಿವು ಅಂತೇಳು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೇವೆ ಅಷ್ಟೇ ವಿನಃ ಇವು ಯಾವೂ ಕೂಡ ಶಾಶ್ವತವಾದ ಸತ್ಯಗಳಲ್ಲ. ಏನಪ್ಪ ಪರಮಾತ್ಮ? ಆತ್ಮ ಅಂದ್ರೆ ಏನು? ಸತ್ತು ಚಿತ್ತ ಆನಂದ, ಸತ್ಯಂ ಜ್ಞಾನಂ ಅನಂತಂ. ಈ ಶಬ್ದಗಳೇನು ಪ್ರಯೋಗ ಮಾಡಲಾಗಿದೆ, ಇವು ಮನಸ್ಸಿನ ಸ್ಪಂದನೆ ಅನ್ನೋದು ಮೊದಲು ತಿಳ್ಕೊ. ಆನೆ ಮನಸ್ಸಿನ ಸ್ಪಂದನೆ, ಆ್ಯಪಲ್ ಮನಸ್ಸಿನ ಸ್ಪಂದನೆ, ಗ್ರೇಪ್ಸ್ ಮನಸ್ಸಿನ ಸ್ಪಂದನೆ, ಸತ್ ಚಿತ್ತ ಆನಂದ ಮನಸ್ಸಿನ ಸ್ಪಂದನೆ. ಒಂದಕ್ಕೆ ವಿಷಯ ಇದೆ, ಒಂದಕ್ಕೆ ಸಹಜತೆ ಇದೆ. ಒಂದು ನಿರ್ವಿಷಯವಾಗಿದೆ, ಒಂದು ಸವಿಷಯವಾಗಿದೆ. ಆನೆ ಸವಿಷಯ, ಆತ್ಮ ನಿರ್ವಿಷಯ. ಹೌದಲ್ಲ? ಬರೇ ಶಬ್ದಗಳನ್ನು ಇಲ್ಲಿ ತಗೊಂಡಿದ್ದಾರಷ್ಟೇ, ದೃಶ್ಯಗಳಿಗೂ ನಿಲ್ಕೋದಿಲ್ಲ, ಸ್ಪರ್ಶಕ್ಕೂ ನಿಲ್ಕೋದಿಲ್ಲ. ಭಾಷ್ಯ ಉಕ್ತ ಅರ್ಥವು ಶ್ಲೋಕವು, ಇದೇ ಅರ್ಥವನ್ನು ನಾವು ಮುಂಚಿತವಾಗಿ ಶ್ಲೋಕಗಳಲ್ಲಿ ಹೇಳಿದ್ದೇವೆ. ಉಕ್ತ ಹೇಳಿ ಆಗಿದೆ, ಈ ಎರಡೂ ಶ್ಲೋಕಗಳಿಗೆ ಹಿಂದೆ ಅರ್ಥವನ್ನು ಹೇಳಲಾಗಿದೆ. ಮೂರನೇ ಪ್ರಕರಣ 29ನೇ ಶ್ಲೋಕ, ಮೂರನೇ ಪ್ರಕರಣ 29ನೇ ಶ್ಲೋಕ. ಸಿಕ್ತಾ? ಯಥಾ ಸ್ವಪ್ನೆ ದ್ವಯಾಭಾಸಂ ಸ್ಪಂದತೆ ಮಾಯಯಾ ಮನಃ, ತಥಾ ಜಾಗೃದ್ವಯಾಭಾಸಂ ಸ್ಪಂದತೆ ಮಾಯಯಾ ಮನಃ. ಸೇಮ್ ಸೇಮ್, ಅದ್ವಯಂ ಚ ದ್ವಯಾಭಾಸಂ ಮನಃಸ್ವಪ್ನೇನ ಸಂಶಯ, ಅದ್ವಯಂ ಚ ದ್ವಯಾಭಾಸಂ ತಥಾ ಜಾಗೃನ್ನ ಸಂಶಯ. ಏಮ್ ಅದೇ ಶುಕ ಭಾಷ್ಯನು ಹಂಗೆ ಇರ್ತದೆ. ಅಷ್ಟು ವಿವರಣೆಗಳನ್ನು ಇಲ್ಲಿ ತಗೊಂಡಿಲ್ಲ, ಮೊದಲು ಬಂದಿದೆ ಅಂತ ಹೇಳ್ಕೊ. ಹೌದಾ? ಓಕೆ. ಇತಶ್ಚ ವಾಗ್ಗೋಚರಸ್ಯ ಅಭಾವ ದ್ವೈತಸ್ಯ. ಈ ಪ್ರಕಾರವಾಗಿ ಮನಸ್ಸಿಗೆ, ಮನಸ್ಸಿನ ಸ್ಪಂದನೆಗೆ ವಿಷಯವಾಗಿರುವಂತಹ ವಾಗ್ಗೋಚರಗಳು, ದ್ವೈತ ವಾಗ್ಗೋಚರಗಳು ಆತ್ಮನಲ್ಲಿ ಅಭಾವ. ಮನಸ್ಸಿನ ಸ್ಪಂದನೆ, ಚಿತ್ತ ಕಲ್ಪನಾ, ಚಿತ್ತಭಾಸ ಆಗಿರುವಂತಹ ಇವೆಲ್ಲವೂ ಕೂಡ ದ್ವೈತಗಳು, ಧರ್ಮಗಳು. ಮತ್ತೆ ಇನ್ನೇನೇ ಶಬ್ದ ಉಪಯೋಗ ಮಾಡೋರು ನೋಡ್ರಿ, ಎಲ್ಲ ಒಂದೇ ಅರ್ಥವಿಲ್ಲ. ಅವೆಲ್ಲವೂ ಕೂಡ ಆತ್ಮನಲ್ಲಿ ನಿಜವಾಗಿಯೂ ಇರೋದಿಲ್ಲ, ಇಲ್ಲೇ ಇಲ್ಲ. ಅವು ನಿಜವಾಗಿಯೂ ಇರುವುದಿಲ್ಲ. ಅಭಾವ ಅದನ್ನು ಸ್ಪಷ್ಟಪಡಿಸ್ತಾರೆ ಈ ಎರಡು ಶ್ಲೋಕದಲ್ಲಿ. ಸ್ವಪ್ನ ದೃಕ್ ಪ್ರಚರನ್ ಸ್ವಪ್ನೇ ದಿಕ್ಷು ವೈ ದಶ ಸುಸ್ಥಿತಾನ್ ಅಂಡಜಾನ್ ಸ್ವೇದಜಾನ್ ವಹಪಿ ಜೀವಾನ್ ಪಶ್ಯತಿ ಯಾನ್ ಸದಾ ಸ್ವಪ್ನ ದೃಕ್ ಚಿತ್ತ ದೃಶ್ಯಾಸ್ತಿ ನ ವಿದ್ಯಂತೆ ತತ ಪೃಥಕ್ ತಥಾ ತದೃಶ್ಯಮೇ ವೇದಂ ಸ್ವಪ್ನ ದೃಕ್ ಚಿತ್ತ ಮಿಷ್ಯತೆ. ಸ್ವಪ್ನ ದೃಕ್, ಸ್ವಪ್ನಗಾರ, ಸ್ವಪ್ನವನ್ನು ಕಾಣುವವನು, ಕನಸುಗಾರ, ಕನಸಿನಲ್ಲಿ ಇದ್ದುಕೊಂಡು ಕನಸನ್ನು ಕಾಣುವವನು, ಅವನು ಸ್ವಪ್ನ ದೃಕ್. ದೃಕ್ ಅಂದರೆ ನೋಡುವವನು. ಏನು ನೋಡ್ತಾ ಇದ್ದಾನೆ? ಸ್ವಪ್ನವನ್ನು ನೋಡ್ತಾ ಇದ್ದಾನೆ. ಇವನು ಪ್ರಚರನ್ ತಿರುಗಾಡ್ತಾ ಇದ್ದಾನೆ. ಎಲ್ಲೆಲ್ಲಿ ತಿರುಗಾಡ್ತಾ ಇದ್ದಾನೆ? ಸ್ವಪ್ನೇ ದಿಕ್ಷು ವೈ ದಶಸು ಸ್ಥಿತ, ಹತ್ತು ದಿಕ್ಕುಗಳಲ್ಲಿ ತಿರುಗಾಡ್ತಾ ಇದ್ದಾನೆ. ನೀನು ಹೊರಟ್ರೆ ಯಾವುದೋ ಒಂದು ದಿಕ್ಕಿನಲ್ಲೇ ಹೊರಟಿರ್ತೀಯ. ಯಾವ ದಿಕ್ಕು ಅಂದರೆ ಹತ್ತು ದಿಕ್ಕುಗಳನ್ನು ಹೇಳುತ್ತೆ. ದಶಸು ದಶಸು ಸ್ಥಿತಾನ್ ದಿಕ್ಷು, ಸ್ವಪ್ನೆ. ಅವನು ಹಾಗೆ ತಿರುಗಾಡ್ತಾ ಇದ್ದಾಗ ಅನೇಕ ವ್ಯವಹಾರಗಳನ್ನು ಮಾಡ್ತಾನೆ. ಯಾರ ಜೊತೆ ವ್ಯವಹಾರ ಮಾಡ್ತಾನೆ? ಅಂಡಜಾನ್ ಶ್ರೀಧಜಾನ್ ಅವ್ರ ಜೊತೆ, ಕೋಳಿ ಜೊತೆ, ಮೊಟ್ಟೆ ಜೊತೆ. ಅವರು ನಾನ್ ವೆಜ್ ತಗೊಂಡ್ರೆ ನಾನು ಅಂಡಜಾನ್ ಶ್ರೀಧಜಾನ್ ವಾಪಿ ಜೀವಾನ್ ಪಶ್ಯತಿ. ಎಲ್ಲ ಫ್ರೆಂಡ್ಸ್ಗಳನ್ನ ಭೇಟಿ ಆಗ್ತಾನೆ, ಮಾತಾಡ್ತಾನೆ, ವ್ಯವಹಾರ ಮಾಡ್ತಾನೆ, ಕೊಡ್ತಾನೆ, ತಗೋತಾನೆ. ಬರೀ ಮನುಷ್ಯರೇ ಅಂತ ಇರ್ಬೇಕಂತೇನಿಲ್ಲ. ಅಲ್ಲೇ ಒಬ್ಬ ಭೀಮ ಬರ್ತಾನೆ, ಅಲ್ಲೇ ಒಬ್ಬ ರಾಮ ಬರ್ತಾನೆ, ಅಲ್ಲೇ ಒಬ್ಬ ಸೌಮ್ಯ ಬರ್ತಾನೆ, ಎಲ್ಲ ಬರ್ತಾರೆ. ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ, ಕಮ್ಯುನಿಕೇಟ್ ಮಾಡ್ತೀವಿ. ಹೌದಾ? ಈ ಇಷ್ಟೆಲ್ಲ ಸಮಯದಲ್ಲಿ ಏನಾಗ್ತಾ ಇದೆ? ಅವು ಅವನಿಗೆ ಸ್ವಪ್ನ ದೃಶ್ಯಗಳು. ಅವನಿಗೆನ ಅವನ ಚಿತ್ತಕ್ಕನ ಅಂತ ಅಂಡಜ ಶ್ವೇತಜ ಫ್ರೆಂಡ್ಸು ಅಕ್ಕ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಮ್ಮ ಎಲ್ಲ ಭೇಟಿ ಆಗ್ತಾರಲ್ವೋ. ಭೇಟಿ ಆದಾಗ ಅವರೆಲ್ಲರೂ ಏನು ಭೇಟಿಯಾಗಿ ವ್ಯವಹಾರ ಮಾಡ್ತಾರೆ, ಅವು ಎಲ್ಲ ಏನು ಕಂಡು ಬರ್ತವೆ? ಅವನಿಗೆ ಅವು ಕಂಡು ಬರ್ತಾವೋ, ಚಿತ್ತಕ್ಕೆ ಕಂಡು ಬರ್ತಾವು. ಅದಕ್ಕೆ ಅವ್ರು ಹೇಳ್ತಾರೆ ದೃಕ್ ಚಿತ್ತ ಸ್ವಪ್ನ ದೃಕ್ ಚಿತ್ತಂ ಇಷ್ಯತೆ. ಸ್ವಪ್ನ ದೃಕ್ ಚಿತ್ತಂ ಇಷ್ಯತೆ, ಸ್ವಪ್ನವನ್ನು ಕಾಣುವವನ ಚಿತ್ತಕ್ಕೆ ಅವು ದೃಶ್ಯಗಳಾಗಿವೆ. ಯಾರಿಗೆ ದೃಶ್ಯಗಳಾಗಿವೆ? ಸ್ವಪ್ನವನ್ನು ಕಾಣುವವನ ಚಿತ್ತಕ್ಕೆ ಅವು ದೃಶ್ಯಗಳಾಗಿವೆ. ಆ ದೃಶ್ಯಗಳಿಗೂ ಅವನಿಗೂ ಯಾವ ಸಂಬಂಧವೂ ಇಲ್ಲ. ಸ್ವಪ್ನ ದೃಕ್ ಚಿತ್ತ ದೃಶ್ಯ ಹಾತೇ ನ ವಿದ್ಯಂತೆ ತತಃ ಪೃಥಕ. ಆ ಚಿತ್ತಕ್ಕಿಂತ ಬೇರೆ ಆಗಿಲ್ಲ, ಅಲ್ಲೇ ಇವೆ. ಜಾಗೃತ ಬಂದು ನೋಡ್ರಿ, ಅದು ಕೂಡ ಹಾಗೆ. ಜಾಗೃತದಲ್ಲಿ ಏನು ಹೇಳ್ತೇವೆ ನಾವು? ಇಲ್ಲ, ಇದು ಒಂದು ವಸ್ತು ಇದೆ ಅಂತ ನಾವು ಹೇಳ್ತೀವಿ. ಈ ವಸ್ತು ಇದೆ ಅನ್ನೋದು ಎಲ್ಲಿದೆ? ಚಿತ್ತದೊಳಗಿದೆ, ಸಾಮಾನ್ಯ ಕೈಯೊಳಗಿಲ್ಲ. ಯಾವುದಾದ್ರೂ ಒಂದು ವಸ್ತು ಇದೆ ಅಂತ ಸ್ವಾಮೀಜಿ ಹೇಳಿದ್ದಾದರೆ, ಸ್ವಾಮೀಜಿ ಕೈಯಲ್ಲಿ ಹಿಡ್ಕೊಂಡು ಮೊಬೈಲ್ ಇದೆ ಇದೆ ಅಂತ ಹೇಳಿದ್ದಾದರೆ ಸ್ವಾಮೀಜಿ ಕೈಯೊಳಗಿಲ್ಲ, ಅದು ಅವರವ್ರ ಚಿತ್ತದಲ್ಲಿರ್ತದೆ. ಹಾಗಾದ್ರೆ ಚಿತ್ತ ದೃಶ್ಯವೇ ವಿನಃ ಹಾಗೆ ಸ್ವಪ್ನದಲ್ಲಿ ಇರೋದು ಕೂಡ ಅದು ಚಿತ್ತ ದೃಶ್ಯವೇ. ಜಾಗೃತದಲ್ಲಿ ಇರೋದು ಚಿತ್ತ ದೃಶ್ಯ. ಯಾರ ಚಿತ್ತ ದೃಶ್ಯ? ಜಾಗೃತನ ಚಿತ್ತ ದೃಶ್ಯ. ಸ್ವಪ್ನದಲ್ಲಿ ಇರೋದು ಯಾರ ಚಿತ್ತ ದೃಶ್ಯ? ಸ್ವಪ್ನೀಯ ಚಿತ್ತ ದೃಶ್ಯ. ಅಲ್ಲ, ಚೈತನ್ಯ ಏನು ಕೊಡೋದಿಲ್ಲ, ಅವ ಇರ್ತಾನಷ್ಟೇ. ಇನ್ನೊಂದು ಸಲ ಹೇಳಿ. ಈ ಕನಸು ಮತ್ತೆ ಜಾಗೃತ ಎಲ್ಲವೂ ಚೇತನವಾಗಿ ಆಗ್ಬೇಕಾಗಿದೆ. ಚೈತನ್ಯವಾಗಿ ಆಗಿವೆ ಮತ್ತೆ. ಈಗ ಚೈತನ್ಯ ಇದು ಬಾರೋಡ್ ಚೈತನ್ಯ, ಇದು ರಿಯಲ್ ಚೈತನ್ಯ ಅಲ್ಲ. ಇದು ಲೆಂಡ್ ಬಾಡಿಗೆ. ಹೇಗೆ ಅಗ್ನಿಯ ಸಾಮೀಪ್ಯದಲ್ಲಿ ತವೆ ಶಾಖವನ್ನು ಪಡ್ಕೊಳ್ತದೆ, ಸ್ವತಃ ಅದಕ್ಕೆ ಯಾವ ಶಾಖ ಇಲ್ಲ. ಇಲ್ಲಿ ಚಿತ್ತಕ್ಕೂ ಅಷ್ಟೇ, ಯಾವ ಶಾಖನೂ ಇಲ್ಲ, ಅಂದರೆ ಯಾವ ಚೇತನವೂ ಇಲ್ಲ. ತೋರ್ತದೆ, ಅಭಾಸವಾಗ್ತದೆ, ಅನಲೈಸ್ ಮಾಡಿಲ್ಲ, ಚಿಂತನೆ ಮಾಡಿಲ್ಲ, ವಿವೇಕದಿಂದ ಅದನ್ನು ಗುರುತಿಸಿಲ್ಲ. ಹೀಗಾಗಿ ಸ್ವತಃ ಚಿತ್ತವೇ ಕೂತ ಹಾಗೆ, ಎದ್ದ ಹಾಗೆ, ಹೋದ ಹಾಗೆ, ಬಂದ ಹಾಗೆ, ಚಲಿಸಿದ ಹಾಗೆ, ಕಮ್ಯುನಿಕೇಟ್ ಮಾಡಿದ ಹಾಗೆ. ಇನ್ನು ಅವಿವೇಕದಿಂದ ಅವೆಲ್ಲವೂ ನಾನೇ ಮಾಡಿದೆ ಅಂತ ಇವನು ಆತ್ಮ, ಅವೆಲ್ಲವೂ ನಾನೇ ಮಾಡಿದ್ದೀನಿ ಅಂತ ಇವನು ಮೋಹಗೊಳ್ತಾನೆ. ವಿವೇಕ ಇದ್ದಂತಾದ್ರೆ ಅದು ಮೆಕ್ಯಾನಿಸಮ್ ಏನು ಅಂತ ಗುರುತಿಸಿ ಕೈ ಬಿಟ್ಬಿಡ್ತಾನೆ. ವಿವೇಕ ಇದ್ದರೆ, ಈ ಬ್ಯಾಕ್ಗ್ರೌಂಡ್ ಇದ್ದರೆ, ಈ ತಿಳುವಳಿಕೆ ಇದ್ದರೆ. ಮತ್ತು ನೀವು ಹಿಂಗೆ ನಿರ್ಣಯ ಮಾಡಬೇಡ್ರಿ ಔಟ್ ಆಫ್ ಸಬ್ಜೆಕ್ಟ್. ಏನು ಅಂದರೆ, ಕೂತಾಗ ನಿಂತಾಗ ಹೋದಾಗ ಬಂದಾಗ ಅವನು ಬರೀ ಇದನ್ನೇ ಮಾಡ್ತಿರ್ತಾನೆ ಅಂತ. ಏನು ಮಾಡ್ತಾಯಿರ್ತಾನೆ, ಇದು ನಾನಲ್ಲ, ಇದು ನಾನಲ್ಲ, ಇದು ನಡೀತಾ ಇದೆ, ಇದು ಮೆಕ್ಯಾನಿಸಮು, ಇದು ಯಾಂತ್ರಿಕ. ಆವಾಗ ಅದು ಸಾಧನೆ ಆಗ್ಬಿಡ್ತವೆ, ಅದು ಜ್ಞಾನ ಆಗುವುದಿಲ್ಲ. ಜ್ಞಾನದ ಸ್ಪಷ್ಟತೆ ಏನು ಅಂದರೆ, ಎರಡರಲ್ಲಿ ಎರಡು ಸೇರಿಸಿದ್ರೆ ನಾಲ್ಕು ಆದಮೇಲೆ ಮರುದಿನ ಮತ್ತೆ ಎರಡರಲ್ಲಿ ಎರಡು ಸೇರಿಸಿದ್ರೆ ನಾಲ್ಕು, ಅದ್ರ ಮರುದಿವಸ ಮತ್ತೆ ಎರಡರಲ್ಲಿ ಎರಡು ಸೇರಿಸಿದ್ರೆ ನಾಲ್ಕು, ಅದ್ರ ಮರುದಿವಸ ಮತ್ತೆ ಎರಡರಲ್ಲಿ ಎರಡು ಸೇರಿಸಿದ್ರೆ ನಾಲ್ಕು. ದಿವಸನೂ ಪ್ರಾಕ್ಟೀಸ್ ಮಾಡ್ಕೊತ ಹೋಗೋದಿಲ್ಲ. ಅವ ನಾಲೆಜ್ ಒಂದ್ಸಲ ಕ್ಲಿಯರ್ ಆಯಿತು ಅಂತಂದರೆ ಅವ ಹೇಳಲಿಕ್ಕೆ ಹೋಗ ಅದು ಮಾಡಲಿಕ್ಕೆ ಹೋಗೋದಿಲ್ಲ ಅವ. ಹಾಗೆ ಇದು ಕೂಡ ಜ್ಞಾನಂ ಜ್ಞಾನಂ ಅಷ್ಟೇ. ಬುದ್ಧಿ ಗುಹೆಯಲ್ಲಿ ಜ್ಞಾನದ ಸ್ಪಷ್ಟತೆ ಒಂದು ಸಲ, ಯಾವುದೇ ಅದು ಶಬ್ದಸ್ಪರ್ಶಾದಿ ವಿಷಯಗಳೇ ಆಗಿರಲಿ ಅಥವಾ ಆತ್ಮ ವಿಚಾರವೇ ಆಗಿರಲಿ, ಅನಾತ್ಮ ವಿಚಾರವೇ ಆಗಿರಲಿ ಅಥವಾ ಆತ್ಮ ವಿಚಾರವೇ ಆಗಿರಲಿ, ಯಾವುದೇ ಜ್ಞಾನ ಆಗಿರಲಿ, ಅದು ಒಂದು ಸಲ ಅದು ಬುದ್ಧಿ ಗುಹೆಯಲ್ಲಿ ಅದು ಸಂಶಯರಹಿತವಾಗಿ ನಿಂತ್ಕೊಂತು ಅಂತಂದರೆ ದ್ಯಾಟ್ಸ್ ಇಟ್, ಮುಗುತ್ತದು. ನಾ ಜೀವಲ್ಲ, ನಾ ಬ್ರಹ್ಮ, ನಾ ಜೀವಲ್ಲ, ನಾ ಬ್ರಹ್ಮ, ನಾ ಜೀವಲ್ಲ, ನಾ ಬ್ರಹ್ಮ, ಇನ್ನೂ ನಿನಗೆ ಜೀವಭಾವ ಅಲ್ಲ ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ, ಬ್ರಹ್ಮಭಾವ ನಾನು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಆವಾಗ ಮನನ ನಿಧ್ಯಾಸ ನಡೀತದೆ. ಅದಕ್ಕೆ ನಮ್ಮಂಥವ್ರು ಅನೇಕ ಪ್ರಶ್ನೆ ಎದುರಿಸ್ತೀವಿ. ಏನು, ನೀವು ಮೆಡಿಟೇಷನ್ ಎಷ್ಟೊತ್ತು ಮಾಡ್ತೀರಿ, ಯಾರ ಮೇಲೆ ಮೆಡಿಟೇಷನ್ ಮಾಡ್ತೀರಿ? ಈಗ ಅವ್ರ ಸಮಾಧಾನಕ್ಕೆ ನಾ ಏನಾರ ಸುಳ್ಳು ಹೇಳಬೇಕು? ಅವ್ರ ಅತ್ತಿಗಿನ ಯಾರು ಯಾರ ಮೇಲೆ ಮೆಡಿಟೇಷನ್ ಮಾಡಬೇಕು? ಏನಕ್ಕಾಗಿ ಮಾಡಬೇಕು, ಏತಕ್ಕಾಗಿ ಮಾಡಬೇಕು? ಏನನ್ನು ತಿಳ್ಕೋಬೇಕು, ಏತಕ್ಕಾಗಿ ತಿಳ್ಕೋಬೇಕು, ತಿಳ್ಕೊಳ್ಳುವಂಥ ವಿಷಯ ಏನು? ಜ್ಞಾನ. ಯಾವುದರ ಜ್ಞಾನ? ಆತ್ಮಜ್ಞಾನ. ರೂಪ ಇಲ್ಲ, ಆಕಾರ ಇಲ್ಲ, ಶಬ್ದ ಇಲ್ಲ, ಆತ್ಮಸ್ವರೂಪದ ಸ್ಪಷ್ಟತೆಯಲ್ಲಿ, ಸ್ವರೂಪದ ಸ್ಪಷ್ಟತೆಯಲ್ಲಿ ಧ್ಯಾತೃ ಧ್ಯೇಯ ಧ್ಯಾನ ತ್ರಿಪುಟಿಗಳು ಪೂರ್ತಿ ಶಾಂತವಾಗಿ ಹೋಗ್ತವೆ. ಕರ್ತೃ ಕರ್ಮ ಕ್ರಿಯಾ ಎಲ್ಲವೂ ಶಾಂತವಾಗಿ ಹೋಗ್ತವೆ. ಅನುಭವಿಸುವವನು, ಅನುಭವಿಸಲ್ಪಟ್ಟದ್ದು ಮತ್ತು ಅನುಭವ ಅನ್ನೋದು ಮೂರು ಶಾಂತವಾಗಿ ಹೋಗ್ತವೆ. ಇವೆಲ್ಲವೂ ಶಾಂತವಾದಾಗ ಅನುಭವಿಸುವವನು ಯಾರು? ಅನುಭವಿಸಬೇಕಾದ ಏನು ಉಳಿದದಲ್ಲಿ? ಮೆಡಿಟೇಷನ್. ಇವೆಲ್ಲ ಜ್ಞಾನದ ಸ್ಪಷ್ಟತೆಯ ಪೂರ್ವದಲ್ಲಿ ತಯಾರಿಗಳು. ಐ ರಿಪೀಟ್, ನೀವು ಕರ್ಮಯೋಗ ಅಂತಾದರೂ ಅನ್ರಿ, ಪ್ರಾಣಾಯಾಮ ಅಂತಾದರೂ ಅನ್ರಿ, ಪೂಜಾ ಅಂತಾದರೂ ಅನ್ರಿ, ಆರಾಧನೆ ಅಂತಾದರೂ ಅನ್ರಿ, ಶ್ರವಣ ಅಂತಾದರೂ ಅನ್ರಿ, ಇಷ್ಟು ಜ್ಞಾನ ಪೂರ್ವದಲ್ಲಿಯ ಸಾಧನೆ. ಇದರ ಎರಡು ಭಾಗ, ಕರ್ಮ ಸಾಧನ, ಇನ್ನೊಂದು ಜ್ಞಾನ ಸಾಧನ. ಶ್ರವಣ ಮನನ ನಿಧಿಧ್ಯಾಸನ ಇವು ಜ್ಞಾನ ಸಾಧನೆ, ಹೊರತುಪಡಿಸಿ ಬಾಕಿ ಎಲ್ಲವೂ ಕೂಡ ಕರ್ಮ ಸಾಧನೆ. ಜಪ ಪೂಜಾ ಎಲ್ಲ ಕರ್ಮ ಸಾಧನೆ. ತಗಪ್ಪ ಮಾಡಿಕೊಂಡು ಸ್ಪಷ್ಟ ಆಗಿದೆ. ನಾವು ಬಿಡು ಅಂತ ಹೇಳೋದಿಲ್ಲ, ತಾನೇ ಬಿಟ್ಟು ಹೋಗ್ತೇವೆ. ಯಾಕೆಂದ್ರೆ ಏನು ಇಲ್ಲಲ್ಲ. ಸಾಧಕನು ಆತ್ಮ, ಏನು ಸಾಧಿಸ್ಬೇಕಾಗಿತ್ತು ಅವನಿಗೆ? ಆತ್ಮನ ಸಾಧಿಸ್ಬೇಕಾಗಿತ್ತು. ಎದೆಯೊಳಗೆ ಬಂತಲ್ಲ ಪರಿಸ್ಥಿತಿ, ತಾನೇ ತಾನು ಸಾಧಕನೇ ಆತ್ಮನಾಗಿರುವಾಗ ಆತ್ಮವನ್ನು ಹೆಂಗೆ ಸಾಧಿಸ್ಬೇಕವ? ಹೌದಲ್ಲ, ತಾನು ಆತ್ಮನೇ ಅನ್ನೋದನ್ನು ತಿಳ್ಕೊಂಬಿಟ್ರೆ ಆಗೋಯಿತು. ತಿಳ್ಕೊಂಡಾನೆ, ಹಂಗಾರೆ ಯಾವ ಸಾಧನ ಬೇಕು ಹೇಳಪ್ಪ ಅವನಿಗೆ? ಯಾವ ಸಾಧನ ಬೇಕು? ಈ ಚಿಂತನೆ, ಈ ಪ್ರಕಾರದ ಚಿಂತನೆ ನೀನು ಇಟ್ಕೊ ಅಂತ ಹೇಳೋಕ್ಕಿಂತ ಅವು ಸಹಜವಾಗಿ ಮೂಡ್ಬಿಡ್ತಾವೆ. ಈ ದೇಹ ಇರೋ ತನಕ ಇದಕ್ಕೇನು ಸಂಸ್ಕಾರಗಳನ್ನು ಕೊಟ್ಟಿರ್ತೀವಿ? ಚಟ, ಉಗುಳೋ ಚಟ, ಇವನು ರಬ್ಬರ್ ರೋಡ್ ಮೇಲೆ ಹೋಗ್ತಾ ಇದ್ರೆ ಉಗುಳ್ತಾನೆ ಇರ್ತಾನೆ. ಏನು ರಬ್ಬರ್ ರೋಡ್ ಅಂತಾರಲ್ಲ, ಓಕೆನು ಫಿನಿಶಿಂಗ್ ಟಾರ್ ಫಿನಿಶಿಂಗ್ ಅಂತ ನಮ್ಗೆ ಗೊತ್ತಲ್ಲ. ಇತ್ತೀಚೆಗೆ ಟಾರ್ ಫಿನಿಶಿಂಗ್ ಇಲ್ಲ, ಈಗ ನಿಮ್ಮ ಬೆಂಗಳೂರಿನ ಅಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ ನೋಡ್ರಿ, ವರ್ಕ್ ಈಸ್ ಗೋಯಿಂಗ್ ಆನ್ ಅಂತೇಳಿ. ಹಾಂ, ವೈಟ್ ಟಾಪಿಂಗ್, ವೈಟ್ ಟಾಪಿಂಗ್. ಅಲ್ಲಿ ಅಲ್ಲಿ ಇವ್ರಿಗೆ ಅಲ್ಲಿ ಉಗುಳವನೇ ಇವ, ಪಾಪ ಉಗುಳ್ಬೇಕಂತ ಉಗುಳಿದಿಲ್ಲ, ಉಗುಳೋ ಚಟ ಅದು. ಸೊ ಜ್ಞಾನಾನಂತರವೂ ಕೂಡ ಅಕಸ್ಮಾತ್ ಇವ್ ಧ್ಯಾನಕ್ಕೆ ಕೂಡ್ತಾನಂತಂದ್ರೆ ಅದೇನದು ಚಟ ಅದು, ತಪ್ಪೇನಿಲ್ಲ ಅದ್ರೊಳಗೆ ಕೂಡ್ಬಿಡು, ತಪ್ಪೇನಿಲ್ಲ ಅದ್ರೊಳಗೆ. ಆದರೆ ಅವ್ ಕೂತಾನ, ಅದಕ್ಕೆ ಜ್ಞಾನ ಆಗಿದಾನ ಬೇಡ. ಇದು ಗೋಸಾಮ್ ಜಪನೂ ಮಾಡ್ಬೋದು, ಪೂಜೆನೂ ಮಾಡ್ತಿರ್ಬೋದು, ಪ್ರದಕ್ಷಿಣೆನೂ ಹಾಕ್ತಿರ್ಬೋದು, ಪ್ರಸಾದನೂ ತೊಗೋತಿರ್ಬೋದು, ತೀರ್ಥ ಪ್ರಸಾದನೂ ತೊಗೋತಿರ್ಬೇಕು, ತೊಗೋತಿರ್ಬೋದು. ಇವೆಲ್ಲವುಗಳಿಂದ ಜ್ಞಾನ ಆಯಿತು ಅಂತ ತಿಳ್ಕೊಬೇಡ. ಆತ್ಮಸ್ವರೂಪದ ಜ್ಞಾನಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ಏನೂ ಸಂಬಂಧ ಇಲ್ಲ ಅನ್ನೋದು ನಿಮಗೆ ಸ್ಪಷ್ಟ ಆಗಬೇಕು. ಹೇಳಲಿಕ್ಕೆ ಸ್ಪಷ್ಟ ಆಗಬಾರ್ದು, ತಿಳುವಳಿಕೆಗಳು ಸ್ಪಷ್ಟ ಆಗಬೇಕು. ಊಟ ತಿಂಡಿ ಮಲಗೋದು ಏಳೋದು ಹಸಿವು ನೀರಡಿಕೆಗಳಿಗೂ ಆತ್ಮನಿಗೂ ಹೇಗೆ ಸಂಬಂಧ ಇಲ್ವೋ, ಹಾಗೆ ಈ ಯಾವ ವ್ಯವಹಾರಗಳಿಗೂ ಶ್ರವಣ ಮನನಾದಿಗಳಿಗೂ ಏನೂ ಸಂಬಂಧ ಇಲ್ಲ. ಜ್ಞಾನಾನಂತರ ದಿನಕ್ಕೆ ಎಷ್ಟೊತ್ತು ಅವನು ಶ್ರವಣ ಮಾಡ್ತಾನೆ? ಎಷ್ಟೊತ್ತು ಮಾಡ್ಬೇಕು ಹೇಳಿ? ಜ್ಞಾನಾನಂತರ ಶ್ರವಣವನ್ನು ಎಷ್ಟೊತ್ತು ಮಾಡಬೇಕು? ಶ್ರವಣದ ವಿಷಯ ಏನು? ಆತ್ಮ. ಆತ್ಮನ ಕಾಲ ಯಾವುದು? ಆತ್ಮನ ದೇಶ ಯಾವುದು? ಆತ್ಮನ ಸಮಯ ಯಾವುದು? ಅದಕ್ಕೆ ಹುಟ್ಟಿದ ನಂತರ, ಜನ್ಮಿಸಿದ ನಂತರ ಜಾತಕ ಹಾಕ್ತಾರೆ. ಜನ್ಮಿಸುವ ಪೂರ್ವದಲ್ಲಿ ಆತ್ಮನಿಗೆ ಜಾತಕ ಇಲ್ಲ, ಹೌದೇನ್ರಿ? ಆತ್ಮನಿಗೆ ಜಾತಕ ಇದೆಯಾ? ಜನ್ಮಿಸಿದ ನಂತರ ಜಾತಕ. ಆದ್ದರಿಂದ ಜಾತಕ ಆತ್ಮನಿಗಲ್ಲ, ಶರೀರಕ್ಕೆ. ಎಲ್ಲ ಎಲ್ಲ ಸೊಳ ಸಂಸ್ಕಾರಗಳೆಲ್ಲ ಜೀವಾತ್ಮ, ಶರೀರ ಅನ್ನಬಾರ್ದು. ಜೀವ ಪಾರ್ಲರ್ಗೆ ಹೋಗ್ತೇವ್ರಿ, ಅದು ಶರೀರಕ್ಕೆ. ಇಲ್ಲಿ ಪ್ರಶ್ನೆ ಬರೀ ಫಿಸಿಕಲ್ ಬಾಡಿ ಒಂದೇ ಆದರೆ ಪ್ರಶ್ನೆ ಬೇರೆ ಇತ್ತು. ಇಲ್ಲಿ ಫಿಸಿಕಲ್ ಬಾಡಿ ಅಷ್ಟೇ ಅಲ್ಲ, ಇಲ್ಲಿ ಮನಸ್ಸು ಬುದ್ಧಿಗಳು ಇನ್ವಾಲ್ವ್ ಆಗಿವೆ. ಷೋಡಶ ಸಂಸ್ಕಾರಗಳಲ್ಲಿ ಮನಸ್ಸು ಬುದ್ಧಿಗಳು ಕೂಡ, ಸೂಕ್ಷ್ಮ ಶರೀರ ಕೂಡ ಇನ್ವಾಲ್ವ್ ಆಗಿದೆ. ಹೀಗಾಗಿ ಶರೀರ ಮನಸ್ಸು ಬುದ್ಧಿ ಪ್ರಾಣ ಸಹಿತವಾದಂಥ ಕಾಂಪ್ಲೆಕ್ಸ್ ಏನಿದೆಯೋ ಈ ಕಾಂಪ್ಲೆಕ್ಸನ್ನು ಜೀವಾತ್ಮ ಅಂತ ಕರಿತೀವಿ. ಹೀಗಾಗಿ ಜೀವಾತ್ಮನಿಗೆ ಇವೆಲ್ಲ ಸಂಸ್ಕಾರಗಳು, ಬಂಧುಗಳು ಬಾಂಧವರು ಅಣ್ಣತಮ್ಮಂದರು ಸಂಬಂಧಿಗಳು ಇದೆಲ್ಲ ಜೀವಾತ್ಮ, ಶರೀರದ ಶರೀರ ಸಂಬಂಧಗಳಲ್ಲ. ಅದನ್ನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ, ಅದನ್ನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ. ಈಗ ನೀವು ಯಾವತ್ತು ಸೂಕ್ಷ್ಮ ಶರೀರ ಅಂದ್ರೆ ಅದರ ಕಾರಣ ಶರೀರ, ಯಾವಾಗ ಫಿಸಿಕಲ್ ಬಾಡಿ ಅಂದ್ರೆ ಅದರ ಮೂರು ಶರೀರ ಸೇರ್ತವೆ. ಅದಕ್ಕೆ ನಾನು ಕಾಂಪ್ಲೆಕ್ಸ್ ಅಂತ ಹೇಳಿದೆ. ನಾನು ಏನು ಕಾಂಪ್ಲೆಕ್ಸು? ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯ ಕಾಂಪ್ಲೆಕ್ಸ್. ಬಾಡಿ ಮೈಂಡ್ ಸೆನ್ಸ್ ಆರ್ಗನ್ಸ್ ಕಾಂಪ್ಲೆಕ್ಸ್ ಅಂತ ಸ್ವಾಮೀಜಿ ಕರೀತಾರೆ. ಕನ್ನಡದಲ್ಲಿ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯ. ಸ್ವಾಮೀಜಿ ಗೃಹಪಾಠದವಾಗ ಎಲ್ಲ ಬರೀ ಇವೆಲ್ಲ ಶಬ್ದಗಳ ಹಂಗೆ ಉಪಯೋಗ. ಇಲ್ಲಿಂದ ಹೊರಗೆ ಹೋದ ಮೇಲೆ ನೀವೇನಾದರೂ ಅಕಸ್ಮಾತ್ ಉಪನ್ಯಾಸ ಮಾಡಬೇಕು ಅಂತ ಬಾಯಿ ತೆಗೆದ್ರೆ ಯಾವ ಮಟ್ಟದಲ್ಲಿ ಫೀಡಿಂಗ್ ಮಾಡಿದ್ದೀನಿ ಅಂತಂದರೆ ಪೂಜೆ ಸ್ವಾಮೀಜಿಯವರ ಶಬ್ದಗಳೇ ನಿಮ್ಮ ಬಾಯಿಂದ ಬರಲಿಕ್ಕತ್ತಾವ ಅಂತ ಜನ ಗುರುತಿಸ್ತಾರೆ. ಆ ಗುರುತಿಸುವಿಕೆಯ ಹೆಚ್ಚುಗಾರಿಕೆ ಹೇಗಿರ್ತದೆ ಅಂತಂದರೆ ಏನು ದಯಾನಂದ್ರೆ ಕನ್ನಡದಲ್ಲಿ ಕೋರ್ಸ್ ಮಾಡಿದ್ರ ಅನ್ನುವ ಮಟ್ಟದಲ್ಲಿ ಅದು ಇರ್ತದೆ. ಯಾಕೆ ಕ್ಷಣ ಕ್ಷಣಕ್ಕೂ ನಾನು ಏನು ಶಬ್ದ ಉಪಯೋಗ ಮಾಡ್ತೀನಿ ಪ್ರಯೋಗ ಮಾಡ್ತೀನಿ ಅಷ್ಟೂ ಪೂಜ್ಯ ಸ್ವಾಮೀಜಿ ಶಬ್ದಗಳೇ. ಅವು ಇಂಗ್ಲೀಷ್ನಲ್ಲವೇ ಪಕ್ಕಾ ಕನ್ನಡದಲ್ಲಿ ನಾನು ಇದೇ ವಿಷಯವನ್ನು ಇನ್ನೊಬ್ಬರಿಗೆ ಮಾಡಲಿಕ್ಕೆ ಕೊಟ್ಟರೆ ಈ ಶಬ್ದ ಉಪಯೋಗ ಮಾಡೋದಿಲ್ಲ ಅವರು. ಆ ಶಬ್ದಗಳನ್ನ ಏನು ಉಪಯೋಗ ಮಾಡ್ತಾರೆ ಆ ಶಬ್ದಗಳಲ್ಲಿ ಫೈನ್ನೆಸ್ ಇರುವುದಿಲ್ಲ. ಹೇಗೆ ಶಬ್ದಗಳು ಲಕ್ಷಣಗಳನ್ನೇ ಬದಲಿಸ್ತವೆ ಅಂತ ವೆರಿ ಇಂಪಾರ್ಟೆಂಟ್. ಸೊ ಇದು ಸ್ವಪ್ನದೃಕ್ ಚಿತ್ತ ದೃಶ್ಯಾಹಾತೆ ನ ವಿದ್ಯ ನ ವಿದ್ಯಂತೆ ತಥ ಪೃಥಕ. ಬೇರೆ ಆಗಿಲ್ಲವು, ಸ್ವಪ್ನದೃಕ್ನೊಳಗೆ ಇದಾವೆ. ತಥಾ ತದೃಶ್ಯಮೇವ ಇದಂ ಸ್ವಪ್ನದೃಕ್ ಚಿತ್ತ ಮಿಷ್ಯತೆ. ನಾವು ಭಾಷ್ಯಕ್ಕೆ ಹೋಗೋಣ, ಭಾಷ್ಯಕ್ಕೆ ಹೋಗೋಣಲ್ಲ. ನಾನು ಸ್ವಲ್ಪ ಆ ಕಡೆಗೆ ಹೋಗ್ಬಿಟ್ಟೆ. ಭಾಷ್ಯಕ್ಕೆ ಹೋಗೋಣಲ್ಲ ಈಗ 316 ಹೌದಾ? ಸ್ವಪ್ನಾನ್ ಪಶ್ಯತಿ ಇತಿ ಸ್ವಪ್ನದೃಕ್ ಪ್ರಚರನ್ ಪರ್ಯಟನ್ ಸ್ವಪ್ನೇ ಸ್ವಪ್ನಸ್ಥಾನೇ ದಿಕ್ಷು ವೈ ದಶಸು ಸ್ಥಿತಾನ್ ವರ್ತಮಾನಾನ್ ಜೀವಾನ್ ಪ್ರಾಣಿನಃ ಅಂಡಜಾನ್ ಸ್ವೇದಜಾನ್ ವಾ ಯಾನ್ ಸದಾ ಪಶ್ಯತಿ ಇತಿ. ಯಾರವತ್ಮೂರು ನಂಬರ್ ಯಾಕೆ ಹಾಕ್ಯಾರ ಯೋಗೀಶ? ಹಿಂಗೇನಾದ್ರೆ ಅಯ್ಯೋ ಅಯ್ಯೋ ಹುಡ ಕಡೆಗೆ ಎಲ್ಲೂ ಹಾಕ್ಲಿಲ್ಲ ಇಲ್ಲ ಹಾಕ್ಯಾರ ನೋಡೋರು. ಹಾ ಎರಡು ಬಂದ್ರೆ ಎಲ್ಲೂ ಹಾಕಿಲ್ಲ. ಹೊಸ ಪರಂಪರ ಇಲ್ಲ ಮತ್ತೆ ಮಾಡೋದು. ಸ್ವಪ್ನಾನ್ ಪಶ್ಯತಿ, ಸ್ವಪ್ನಗಳನ್ನು ಕಾಣುತ್ತಾನೆ. ಅವನಿಗೇನಂತ ಕರೆಯೋಣ? ಸ್ವಪ್ನದೃಕ್. ಸ್ವಪ್ನಾನ್ ಪಶ್ಯತಿ ಇತಿ ಸ್ವಪ್ನದೃಕ್. ಆ ಸ್ವಪ್ನದಲ್ಲಿ ಏನೇನಾಗ್ತದೆ, ಘಟನೆ ಏನು ಜರುಗ್ತದೆ? ಪ್ರಚರನ್, ಪ್ರಚರನ ಪರ್ಯಟನ್, ತಿರುಗಾಡ್ತಾನೆ. ಎಲ್ಲಿ ತಿರುಗಾಡ್ತಾನೆ? ಸ್ವಪ್ನಸ್ಥಾನೇ. ಸ್ವಪ್ನದಲ್ಲಿ ಅವನಿಗೆ ಯಾವ್ಯಾವ ಸ್ಥಾನಗಳಿಗೆ ಹೋಗಬೇಕಾಗಿದೆ ಅಲ್ಲಿ ಹೋಗ್ತಾನೆ. ಅಂದರೆ ಋಷಿಕೇಶಕ್ಕೆ ಹೋದಾನೆ, ಸ್ವಪ್ನ ಋಷಿಕೇಶ ಸ್ವಪ್ನಸ್ಥಾನೆ. ಸ್ವಪ್ನದಲ್ಲಿ ಲಭ್ಯ ಇದ್ದಂಥ ಆ ಸ್ಥಾನದಲ್ಲಿ ಅವನು ಪರ್ಯಟನ ಮಾಡ್ತಾನೆ. ಎಷ್ಟು ದಿಕ್ಕುಗಳಲ್ಲಿ ಮಾಡ್ತಾನೆ? ದಿಕ್ಷುವೈ ದಶಸು ದಿಕ್ಷುವೈ, ಹತ್ತಾರು ದಿಕ್ಕುಗಳಲ್ಲಿ ಅವನು ಪರ್ಯಟನ ಮಾಡ್ತಾನೆ. ಸ್ಥಿತಾನ ವರ್ತಮಾನ, ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತಾನೆ? ಜೀವ. ಎಂಥ ಜೀವರಾಶಿಗಳು? ಪ್ರಾಣಿನಃ. ಆದರೂ ಕೂಡ ಸ್ವಲ್ಪ ಡೀಟೇಲ್ಸ್ ಕೊಡ್ರಿ. ಅಂಡಜಾನ್ ಸ್ವೇದಜಾನ್ ವಾ ಯಾನ್ ಸದಾ ಪಶ್ಯತೀತಿ, ಅವರೆಲ್ಲರೂ ನೋಡ್ತಾ ಇರ್ತಾನೆ. ಸಿಂಪಲ್ ಕನಸಿನ ಒಂದು ಅನುಭವ. ಓಕೆ, ಯದಿ ಇವಂ ತತಕ್ಕಿಂ ತತಕ್ಕಿಂ ತತಕ್ಕಿಂ ತತಕ್ಕಿಂ ಸೋ ವಾಟ್ ಸೋ ವಾಟ್, ಏನೇ ಹೇಳಿದ್ರಪ್ಪ, ಸ್ವಪ್ನದಲ್ಲಿ ಸ್ವಪ್ನ ಸ್ಥಾನದಲ್ಲಿ ಸ್ವಪ್ನವನ್ನು ನೋಡ್ತಾ ಇರ್ತಾನೆ, ಎರಡು ಜೊತೆ ಮಾತಾಡ್ತಾ ಇರ್ತಾನೆ, ಸೋ ವಾಟ್, ನಿಮಗೇನು ಹೇಳಬೇಕಾಗಿದೆ? ತತಕ್ಕಿಂ ಹೇಳ್ತಾರೆ, ಉಚ್ಯತೆ ಸ್ವಪ್ನ ದೃಶ್ಯ ಚಿತ್ತಂ ಸ್ವಪ್ನ ದೃಕ್ ಚಿತ್ತಂ. ಸ್ವಪ್ನವನ್ನು ಕಾಣುವ ಸಮಯದಲ್ಲಿ ಲಭ್ಯ ಇದ್ದಂತಹ ಚಿತ್ತವನ್ನು ಸ್ವಪ್ನ ದೃಕ್ ಚಿತ್ತ ಅಂತ ಕರೀತಾರೆ. ಜಾಗೃತದಲ್ಲಿ ಜಾಗೃತ ಚಿತ್ ದೃಕ್ಕ ಅಷ್ಟೇ. ಇದಕ್ಕೆ ಸ್ವಪ್ನ ದೃಕ್ ಚಿತ್ತ ಅಂತಾರೆ, ಅದಕ್ಕೆ ಜಾಗೃತ ದೃಕ್ ಚಿತ್ತ ಅಂತ. ಚಿತ್ತ ಎರಡಾಗಿಲ್ಲ, ಒಂದೇ. ಮತ್ತು ಕಂಡದ್ದು ಅಲ್ಲಿ ಎಷ್ಟು ಮಟ್ಟಿಗೆ ಅದು ಆಭಾಸವೋ ಇಲ್ಲಿಯೂ ಅಷ್ಟು ಮಟ್ಟಿಗೆನೇ ಆಭಾಸ, ಅಲ್ಲಿ ಎಷ್ಟು ಮಟ್ಟಿಗೆ ಅದು ಆರೋಪಿತವೋ ಇಲ್ಲಿಯೂ ಅಷ್ಟೇ ಆರೋಪಿತ. ಏನೇನು ಗುಣಾತ್ಮಕವಾಗಿ ಏನೂ ವ್ಯತ್ಯಾಸ ಇಲ್ಲ, ಎರಡೂ ಕ್ಯಾರೆಕ್ಟರ್ ಸೇಮ್. ಇದು ಸ್ವಲ್ಪ ಔಟ್ ಆಫ್ ಸಬ್ಜೆಕ್ಟು, ಇದು ಈಶ್ವರ ಸೃಷ್ಟಿ ಇದ್ರ ಜೊತೆ ಕೂಡ್ಕೊಂಡಿದೆ. ಸ್ವಪ್ನದಲ್ಲಿ ಈಶ್ವರ ಸೃಷ್ಟಿ ಕೂಡ್ಕೊಂಡಿಲ್ಲ, ಅದು ಪ್ಯೂರ್ಲಿ ನನ್ನ ಸೃಷ್ಟಿ, ಅದು ಜೀವ ಸೃಷ್ಟಿ. ಅದು ಈ ವೃಕ್ಷಾದಿಗಳು ಏನು ನಮ್ಮ ಸುತ್ತಮುತ್ತಲು ಇವೆ, ಇವು ಈಶ್ವರ ಸೃಷ್ಟಿ. ಇವು ಎಲ್ಲವೂ ಜಾಗೃತದಲ್ಲಿ ಇವೆಲ್ಲವೂ ಇನ್ವಾಲ್ವ್ ಆಗಿವೆ, ಅರ್ಥಾತ್ ಎಲ್ಲ ಸೇರಿಸಿ ಈಶ್ವರ ಸೃಷ್ಟಿ ಇದ್ರ ಇನ್ವಾಲ್ವ್ ಆಗಿದೆ. ಹೀಗಾಗಿ ನಿನ್ನೆ ಇದ್ದ ಪ್ರದೇಶವೇ ಇವತ್ತು ಇದ್ದ ಹಾಗೆ ಅನಿಸ್ತದೆ, ಏಕೆಂದರೆ ಪ್ರದೇಶ ನಂದಲ್ಲದು, ಅದು ಈಶ್ವರ ಕೊಟ್ಟ ಪ್ರದೇಶ, ಭಗವಂತ ಅನುಗ್ರಹಿಸಿದಂತಹ ಹುಬ್ಬಳ್ಳಿ, ಭಗವಂತ ಅನುಗ್ರಹಿಸಿದಂಥ ಮನುಗುಂದ, ಭಗವಂತ ಅನುಗ್ರಹಿಸಿದಂಥ ಪರ್ವತ, ಭಗವಂತ ಅನುಗ್ರಹಿಸಿದಂಥ ಬೆಟ್ಟ, ಭಗವಂತ ಅನುಗ್ರಹಿಸಿದಂಥ ನೀರು ನದಿ ಎಲ್ಲ ಭಗವಂತ ಅನುಗ್ರಹಿಸಿದ್ದು. ಇದು ನಂದು ಏನು, ಇದರೊಳಗೆ ಸ್ವಾತಂತ್ರ್ಯತೆ ಇಲ್ಲ. ಇದು ಕೂಡ ಇನ್ವಾಲ್ವ್ ಆಗಿದೆ ಯಾವುದರಲ್ಲಿ, ಜಾಗೃತ ದೃಕ್ ಸ್ವಪ್ನದೊಳಗೆ, ಜಾಗೃತ ದೃಕ್ ಚಿತ್ತದೊಳಗೆ. ಸ್ವಪ್ನ ದೃಕ್ ಚಿತ್ತದೊಳಗೆ ಇದಿಲ್ಲ. ಸ್ವಪ್ನ ದೃಕ್ ಚಿತ್ತದೊಳಗೆ ನಾನೇನು ಕೊಡ್ತೇನೆ ಅದು ಇದೆ. ಚಂದದಲ್ಲ, ಸ್ವಪ್ನ ದೃಶ್ಯ ಚಿತ್ತಂ ಸ್ವಪ್ನ ದೃಕ್ ಚಿತ್ತಂ ತೇನ, ಭಾಷ್ಯ ನೋಡ್ಕೊಡ್ರಿ, ತೇನ ದೃಶ್ಯ ತೇ ಜೀವಾಹ, ಅವುಗಳನ್ನು ಯಾವನು ಅಲ್ಲಿ ವ್ಯವಹರಿಸ್ತಾ ಇದ್ದಾನೋ ಅವನು ಜೀವ. ತೇನ ದೃಶ್ಯ ತೇ ಜೀವಾಹ ತತಃ ತಸ್ಮಾತ್ ಸ್ವಪ್ನ ದೃಕ್ ಚಿತ್ತಾತ್ ಪೃಥಕ್ ನ ವಿದ್ಯಂತೆ. ಸ್ವಪ್ನ ದೃಕ್ ಚಿತ್ತ ಆ ಚಿತ್ತವನ್ನು ಬಿಟ್ಟು ಬೇರೆ ಇಲ್ಲ, ನ ಪೃಥಕ್. ಸ್ವಪ್ನ ದೃಶ್ಯಗಳೇನಿವೆಯೋ ಅವಷ್ಟು ಸ್ವಪ್ನ ದೃಶ್ಯಗಳು ಸ್ವಪ್ನ ದೃಕ್ ಚಿತ್ತವನ್ನು ಬಿಟ್ಕೊಂಡು ಬೇರೆ ಇಲ್ಲ. ಬೇರೆ ಇತ್ತು ಅಂದರೆ ನಾವು ಬಿಟ್ಟು ಬರಬಹುದಾಗಿತ್ತು ಸ್ವಪ್ನಕ್ಕೆ. ಸ್ವಪ್ನ ಕಾಣ್ತಾ ಇದ್ದಂತೆ ಇದು ನನಗೆ ಬೇಡ, ಇದು ನೀನು ಹೋಗಿ ಆಚೆಗೆ ಅಂತ ಹೇಳ್ಬೋದಾಗಿತ್ತು. ನಮ್ಗೆ ಯಾರಿಗೂ ಯಾವ ಸ್ವಾತಂತ್ರ್ಯತೂ ಇಲ್ಲ, ಯಾಕೆ ಅವು ಸ್ವಪ್ನ ದೃಕ್ ಚಿತ್ತ ಬೇರೆ ಅಲ್ಲ. ನ ಪೃಥಕ್ ನ ಸಂತಿ ಇತ್ಯರ್ಥ ಚಿತ್ತಮೇವ ಹಿ ಅನೇಕ ಜೀವಾದಿ ಭೇದಾಕಾರೇಣ ಭೇದಾಕಾರೇಣ ವಿಕಲ್ಪ್ಯತೆ. ಚಿತ್ತವೇ ಅನೇಕ ಜೀವರಾದಂತೆ, ಅನೇಕ ಪ್ರಾಣಿಗಳಾದಂತೆ, ಅನೇಕ ಭೇದಗಳನ್ನು ಕೂಡಿದಂತೆ ವಿಕಲ್ಪ್ಯತೆ, ಅವು ಕಲ್ಪಿಸಲ್ಪಟ್ಟಿವೆ. ತದಪಿ ಸ್ವಪ್ನ ದೃಕ್ಚಿತ್ತಂ ಇದಂ ತದೃಶ್ಯಮೇವ ತೇನ ಸ್ವಪ್ನದೃಶಾ ದೃಶ್ಯಂ ತದೃಶ್ಯಂ. ಕನಸು ಕಾಣುವವನಿಗೆ ಕನಸು ತದೃಶ್ಯಂ, ಅವನು ಏನು ಕಾಣ್ತಾನೋ ಅದೇ ಅವನಿಗೆ ಕನಸು. ಜಾಗೃತದವನಿಗೆ ನೋಡ್ರಿ ಈಗ ಬರ್ತದೆ ನಿಮ್ಮ ಶಬ್ದ, ಜಾಗೃತದವನಿಗೆ ಅವನೇನು ಕಾಣ್ತಾನೋ ಅದೇ ಅವನ ಜಗತ್ತು. ಅವರವರ ಜಗತ್ತು ಅವರವರ ಮನಸ್ಸಿನಂತೆ. ಆ ಶಬ್ದ ಮಲಗೊಂದು ಗುಡ್ಡದ ಸುತ್ತಲೂ ಒಂದು 8 ಜನ ಆರ್ಟಿಸ್ಟಿಗೆ ಕೂಡಿಸಿ ಈ ಗುಡ್ಡದ ಚಿತ್ರ ಬಿಡಿಸ್ರಿ ಅಂತಂದರೆ ಎಲ್ಲರ ಚಿತ್ರ ಒಂದೇ ಥರ ಇರ್ತದೆ ಬೇರೆ ಬೇರೆ ಥರ ಇರ್ತದೆ? ಗುಡ್ಡ ಎಷ್ಟವ? ಮಲಗೊಂದು ಗುಡ್ಡ ಒಂದ, ಅದು ಚಿತ್ರ 8 ಬೇರೆ. ಯಾಕಾದವು ಅವ ಅವರವರ ಜಗತ್ತು ಅವರವರ ದೃಶ್ಯ ಅವರವರ ಸ್ಥಾನಕ್ಕೆ ಸಂಬಂಧ, ಅವರವರ ಮನಸ್ಸಿಗೆ ಸಂಬಂಧ. ಆ ಸ್ಥಾನದಲ್ಲಿ ಆ ಮನಸ್ಸು ಆ ಪ್ರಕಾರವಾಗಿ ಗುರುತಿಸ್ತು, ಆ ಪ್ರಕಾರವಾಗಿ ಬಿಡಿಸ್ತು. ಈ ಸ್ಥಾನದಲ್ಲಿ ಈ ಗುಡ್ಡ ಈ ಪ್ರಕಾರವಾಗಿ ಕಾಣಿಸ್ತು ಮನಸ್ಸಿನೊಳಗೆ, ಆದ್ದರಿಂದ ಈ ಪ್ರಕಾರ ಬಿಡಿಸಿದರು. ಸೊ ಆಲ್ ದಿ 8 ಪೇಂಟಿಂಗ್ಸ್ ಆರ್ ಡಿಫರೆಂಟ್. ಹಾಗೆಯೇ ಜಗತ್ತು ಎಲ್ಲಿದೆ ಅಂದರೆ ಅವರ ಮನಸ್ಸಿನೊಳಗಿದೆ. ಅದನ್ನು ನೀವೆಲ್ಲ ಎಕ್ಸ್ಟೆಂಡ್ ಮಾಡ್ತೀರಾ ಏನು ಅಂತಂದರೆ, ಸುಖವಾಗಿದ್ದವ್ರಿಗೆಲ್ಲರೂ ಸುಖವಾಗಿ ಇದ್ದದ್ದು ಕಾಣಿಸ್ತದೆ, ದುಃಖವಾಗಿದ್ದವ್ರಿಗೆಲ್ಲರಿಗೂ ದುಃಖವಾಗಿ ಇದ್ದದ್ದು ಕಾಣಿಸ್ತದೆ. ಹಾಂ, ಅವರವರ ಭಾವಗಳಲ್ಲಿ ಹೇಗೆ ಹಾಗೆ ಕಾಣಿಸ್ತದೆ ಅಷ್ಟೆ. ಸ್ವಪ್ನ ದೃಕ್ಷಿತಂ ಇತಂ ತದೃಶ್ಯಮೇವ ತೇನ ಸ್ವಪ್ನ ದೃಶಾ ದೃಶ್ಯಂ ತದೃಶಂ. ಅತಃ ಸ್ವಪ್ನ ದೃಗ್ವ್ಯತಿರೇಕೇನ ಚಿತ್ತಂ ನಾಮ ನಾಸ್ತಿ ಇತ್ಯರ್ಥ. ನೋಡು, ಸ್ವಪ್ನವನ್ನು ನೋಡುವವನ ನೋಡುವ ಚಿತ್ತಕ್ಕಿಂತ ಬೇರೆಯಾಗಿ ಇನ್ನೊಂದು ಯಾವುದೂ ಇಲ್ಲ. ಐ ರಿಪೀಟ್, ಸ್ವಪ್ನದಲ್ಲಿ ನೋಡುವವನ ಸ್ವಪ್ನಗಾರನ ಸ್ವಪ್ನ ಕನಸು ಕನಸುಗಾರನ ಕನಸು ಕನಸು ಕಾಣುವವನ ಚಿತ್ತವನ್ನು ಹೊರತುಪಡಿಸಿ ಇನ್ನೊಂದು ಬೇರೆ ಯಾವುದೂ ಇಲ್ಲ. ನಾಮ ನಾಸ್ತಿ ಅಂದರೆ ಬೇರೆ ಯಾವುದೋ ಚಿತ್ತ ಅಲ್ಲ, ಅವನದೇ ಚಿತ್ತ. ಅವನದೇ ಚಿತ್ತದಲ್ಲಿ ಹೇಗಿದೆಯೋ ಹಾಗೆ ಅವನ ಕನಸನ್ನು ಕಾಣ್ತಾನೆ. ಜಾಗೃತದಲ್ಲೂ ಅಷ್ಟೇ, ಅವನ ಚಿತ್ತ ಹೇಗಿದೆಯೋ ಹಾಗೆ ಜಾಗೃತವನ್ನು ಕಾಣ್ತಾನೆ. ಎರಡರಲ್ಲಿ ಕೂಡ ಅನುಭವಗಳು ಒಂದೇ ಥರ ಇದೆ. ಏನು ಅಲ್ಟಿಮೇಟ್ಲಿ ತೋರಿಸ್ತಾರೋ ಅವರು ಇನ್ನೊಂದು 2-3 ಶ್ಲೋಕದಾಗ ಕ್ಲಿಯರ್ ಮಾಡಿಬಿಡ್ತಾರೆ. ಏನು ಸ್ವಪ್ನ ಜಾಗೃತ ಅಂತ ಎರಡು ಬೇರೆ ಇಲ್ಲೇ ಇಲ್ಲ, ಒಂದೇ, ಎಲ್ಲವೂ ಒಂದೇ ಒಂದು ಸ್ವಪ್ನ. ಈ ಸ್ವಪ್ನ ಇದು ಹೇಗೆ ತಾನೇ ಸತ್ಯ ಆಗಲಿಕ್ಕೆ ಸಾಧ್ಯ? ಆದ್ದರಿಂದ ಆತ್ಮ ಸತ್ಯ ಅನ್ನೋದನ್ನು ಸಿದ್ಧ ಮಾಡ್ತಾರೆ. ಬ್ರಹ್ಮ ಓಂ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಜಯ ಶ್ರೀ ಸದ್ಗುರುನಾಥ ಮಹಾರಾಜೀ ಕೀ ಜಯ. ಶ್ರೀ ದಾನಂದ್ ಜೀ.